ಕೋಳಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ವಿಧಾನಗಳು ಮತ್ತು ಸುಧಾರಿತ ವಿಧಾನಗಳು ಏನೇನು ಬಂದಿದ್ದಾವೆ? ವಿಶೇಷವಾಗಿ ಹಿತ್ತಲಲ್ಲಿ ಕೋಳಿ ಸಾಕ್ತಾರೆ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಇವತ್ತು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಮಾಂಸದ ಕೋಳಿ ಇದ್ದೇ ಇದೆ, ಮೊಟ್ಟೆ ಕೋಳಿ ಸ್ವಲ್ಪ ಸುಧಾರಿತ ಕೋಳಿ ಸಾಕಾಣಿಕೆಯಲ್ಲಿ ಬರ್ತದೆ. ಎಲ್ಲದರಲ್ಲೂ ಏನೇನು ವೈಜ್ಞಾನಿಕ ವಿಚಾರಗಳು ಅಡಕವಾಗಿದ್ದಾವೆ, ಹೊಸ ತಾಂತ್ರಿಕತೆಗಳು ಏನು ಬಂದಿದ್ದಾವೆ, ಕೋಳಿ ಸಾಕಾಣಿಕಾ ಉದ್ಯಮ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗೆ ಬೆಳಿಬಹುದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು. ಕೋಳಿ ಉದ್ಯಮ, ಕುಕ್ಕುಟ ಫಾರ್ಮ್, ಕೋಳಿ ಫಾರ್ಮ್ ಅಂದರೆ ಸಾಮಾನ್ಯ ಪೌಲ್ಟ್ರಿ ಫಾರ್ಮ್ ಅಂತ ನಾವು ಹೇಳ್ತೇವೆ. ಪೌಲ್ಟ್ರಿ ಅಂದರೆ ಯಾವುದೇ ಕಮರ್ಷಿಯಲ್ ಇರ್ಬೋದು. ಕಮರ್ಷಿಯಲ್ ಅಂತಂದರೆ ಟರ್ಕಿ, ಕೋಯಿಲ್ಸು, ಡಕ್ಸು ಮತ್ತು ಪೌಲ್ಟ್ರಿ, ಇದೆಲ್ಲವೂ ಪೌಲ್ಟ್ರಿಲೇ ಬರ್ತದೆ ಅಂದರೆ ಚಿಕನ್ನು. ಸೊ ಚಿಕನ್ನು, ಟರ್ಕಿ, ಡಕ್ಸು, ಕೋಯಿಲ್ಸು ಇದೆಲ್ಲ ಪೌಲ್ಟ್ರಿ ಅಂತಲೇ ಕರೀತಾರೆ. ಯಾವುದನ್ನು ಕಮರ್ಷಿಯಲ್ ಮಾಡ್ತೀವಿ ಹಾಗಾಗಿ ಅದನ್ನು ಪೌಲ್ಟ್ರಿ ಅಂತ ಕರಿತೇವೆ ನಾವು. ಬಟ್ ಸಾಮಾನ್ಯವಾಗಿ ಜನ ಏನಂತಾರೆ ಅಂತಂದರೆ ಚಿಕನ್ ಫಾರ್ಮಿಂಗೆ ಪೌಲ್ಟ್ರಿ ಫಾರ್ಮ್ ಅಂತ ಅಂದ್ಕೊಳ್ಳೋದು ಅಷ್ಟೇ. ಅದರಲ್ಲಿ ನಿಮಗೆ ಹ್ಯಾಚರಿ ಬರ್ತದೆ, ಬ್ರಾಯ್ಲರ್ ಬರ್ತದೆ, ಲೇಯರ್ ಬರ್ತದೆ, ನಾಟಿ ಕೋಳಿ ಬರ್ತದೆ. ಟರ್ಕಿ ಬಿಟ್ಟು ಬರೀ ಕೋಳಿ ಅಂತ ಮಾತಾಡೋದಾದರೆ ಇಷ್ಟು ಬರ್ತವೆ. ಕೋಯಿಲ್ ಸಹ ಬರ್ತದೆ. ಕೋಯಿಲ್ಸ್ ಈಗ ಸುಮಾರು ಜನ ಮಾಡ್ತಾ ಇದ್ದಾರೆ, ಅದನ್ನು ತಂದೂರಿಗೆ ಅದಕ್ಕಿಂತ ಉಪಯೋಗಿಸ್ಕೋತಾರೆ. ಅದನ್ನು ಇಷ್ಟಪಡ್ತಿನವರು ಬೇರೆ ಒಂಥರ ಜನ ಇರ್ತಾರೆ. ಕೋಳಿ ಉದ್ಯಮ ಒಟ್ಟಾರೆ ಒಂದು ಅಂದಾಜಿನಲ್ಲಿ 400,000 crore ವಹಿವಾಟು ಇರುವಂಥ ಉದ್ಯಮ ನಮ್ಮ ದೇಶದಲ್ಲ. ನಮ್ಮ ದೇಶದಲ್ಲಿ ಒಂದರಲ್ಲೇ 400,000 crore ಉದ್ಯಮ ಆಗುತ್ತೆ. ಭಾರತ GDP ಅಂತ ತೊಗೊಂಡ್ರೆ 1.2% GDP ಬರುತ್ತೆ. ಅಷ್ಟು ದೊಡ್ಡ ಉದ್ಯಮ. ನಾವು ಸುಮಾರು 330-340 billion ಮೊಟ್ಟೆ ಉತ್ಪಾದಿಸ್ತೇವೆ ಪ್ರತಿ ವರ್ಷ. ಹಾಗೇ ಬ್ರಾಯ್ಲರ್ ಮಾಂಸ ಅಂತಂದರೆ 6 billion kg ಅಷ್ಟು ಮಾಂಸ ಉತ್ಪಾದನೆ ಮಾಡ್ತೇವೆ. ಒಬ್ಬ ಮನುಷ್ಯರಿಗೆ ನಾನು ಅಂದರೆ ಸುಮಾರು ಪೌಲ್ಟ್ರಿ ಉದ್ಯಮಕ್ಕೆ ಬಂದದ್ದು 89 ಸುಮಾರು ಒಂದು 13-15 ತಿಂತಾಯಿದ್ರು ಒಬ್ಬರು ಪ್ರತಿ ವರ್ಷ ಸರಾಸರಿ ಒಬ್ಬ ಮನುಷ್ಯ 13. ಈಗ 85 ತಿಂತಾರೆ ಒಬ್ಬರು ಸರಾಸರಿ. ಆವಾಗ ಅಂದರೆ 89-90 ಸುಮಾರು 1.5 kg 300 grams ಅಷ್ಟೇ ಒಬ್ಬ ಸರಾಸರಿ ಒಂದು ವರ್ಷಕ್ಕೆ ಒಬ್ಬರು ಕೋಳಿ ಮಾಂಸ ತಿಂತಾಯಿದ್ದು. ಈಗ ಸರಾಸರಿ 4.5 kg ಪ್ರತಿ ಮನುಷ್ಯ ಆ್ಯಾವ್ರೇಜು ಒಂದು ವರ್ಷಕ್ಕೆ ತಿಂತಾರೆ. ಅಷ್ಟು ಉದ್ಯಮ. ಮತ್ತು ಈ ಉದ್ಯಮ ಫಾಸ್ಟೆಸ್ಟ್ ಗ್ರೋಯಿಂಗ್ ಉದ್ಯಮ, ತುಂಬ ತುಂಬ ಬೇಗವಾಗಿ ಬೆಳೆಯುವಂಥ ಉದ್ಯಮ ಅಂದರೆ ಕೋಳಿ ಉದ್ಯಮ. ಒಂದು ಬ್ರಾಯ್ಲರ್ 1.6% ಹಂಗೆ ಬೆಳೀತಾ ಇದೆ, ಲೇಯರ್ 1.7-7.5% ಥರ ಪ್ರತಿ ವರ್ಷ ಬೆಳೀತಾ ಹೋಗ್ತಾ ಇದೆ. ಇದಕ್ಕೆ ತಕ್ಕಂತೆ ಹ್ಯಾಚರಿಯವರು, ಪ್ಯೂರ್ ಲೈನ್ಸು, ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಆಪರೇಷನ್ಸ್ನವರು ಸಹ ಹಾಗೆ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಫಸ್ಟು ಇದು ಎಲ್ಲಿಂದ ಬರ್ತದೆ ಹ್ಯಾಚರಿ ಅಂತಂದರೆ, ಬ್ರಾಯ್ಲರ್ ಇರ್ಬೋದು, ಲೇಯರ್ ಕಮರ್ಷಿಯಲ್ ಇರ್ಬೋದು, ಅಥವಾ ನಾಟಿ ಕೋಳಿ ಇರ್ಬೋದು, ಇದೆಲ್ಲದಕ್ಕೂ ಪೇರೆಂಟ್ಸ್ ಅಂತ ಒಂದು ಇದ್ದೇ ಇರುತ್ತೆ. ನಾಟಿ ಕೋಳಿಲಿ ಏನು ಮಾಡ್ತಾರೆ ಅಂದರೆ, ಮೊದಲು ಈಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ ನಾಟಿ ಕೋಳಿ. ಮೊದಲು ಜನ ಅಲ್ಲೇ ಹೋಗ್ಬಿಟ್ಟು ರೈತರ ಹತ್ರ ನಾಟಿ ಮೊಟ್ಟೆ ತೊಗೊಂಡು ಅದನ್ನು ಮರಿ ಹ್ಯಾಚ್ ಮಾಡಿಸಿ ಮಾರ್ತಾಯಿದ್ರು. ಈಗ ಸುಮಾರು ಜನ ಅವರದ್ದೇ ಪೇರೆಂಟ್ ಲೈನ್ ಇಟ್ಕೊಂಡು ಹ್ಯಾಚರಿ ಮಾಡಿ ಮಾಡ್ತಾಯಿದ್ದಾರೆ. ಅದು ಅಷ್ಟು ಆರ್ಗನೈಸ್ ಇನ್ನೂ ಆಗಿಲ್ಲ. ಅದೇ ನೀವು ಕಮರ್ಷಿಯಲ್ ಬ್ರಾಯ್ಲರ್ಸು, ಕಮರ್ಷಿಯಲ್ ಲೇಯರ್ಸ್ ಏನಿದೆ ಅದರಷ್ಟು ಆರ್ಗನೈಸ್ ಆಗಿಲ್ಲ. ಅದು ಆಗಬೇಕಾದ್ರೆ ಇನ್ನೂ ಟೈಮ್ ತೊಗೊಳುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಕಾರ್ಪೊರೇಟ್ನವರು ಹೋದರೆ ಅವಾಗ ಅದು ಸಹ ಈ ಏನು ಕಮರ್ಷಿಯಲ್ ಬ್ರಾಯ್ಲರ್ಸ್, ಕಮರ್ಷಿಯಲ್ ಲೇಯರ್ಸ್ ಹ್ಯಾಚರಿ ಸಿಸ್ಟಮ್ ಎಲ್ಲ ಬಂದಿದೆ ಅದು ಅವ್ರಿಗೂ ಸಹ ಬರ್ತದೆ. ಈ ಕಮರ್ಷಿಯಲ್ ಲೇಯರ್ಸು, ಬ್ರಾಯ್ಲರ್ಸ್ ಏನಿದೆ ಹ್ಯಾಚರಿ ಸಿಸ್ಟಮ್ಗೆ ಹೋದರೆ, ಮೊದಲು ಪ್ಯೂರ್ ಲೈನ್ಸ್ ಅಂತ ಮಾಡ್ತಾರೆ. ಪ್ಯೂರ್ ಲೈನ್ಸ್ ಅಂತಂದರೆ ಈ ಪ್ಯೂರ್ ಲೈನ್ಸ್ ಬರ್ತದೆ, ಪ್ಯೂರ್ ಲೈನ್ಸಿಂದ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತದೆ, ಗ್ರ್ಯಾಂಡ್ ಪೇರೆಂಟ್ಸಿಂದ ಪೇರೆಂಟ್ಸ್ ಬರ್ತದೆ, ಪೇರೆಂಟ್ಸಿಂದ ಕಮರ್ಷಿಯಲ್ಸ್ ಬರ್ತದೆ. ಉಲ್ಟಾ ಹೋದರೆ ಕಮರ್ಷಿಯಲ್ಸ್ಗೆ ಪೇರೆಂಟ್ಸ್ ಬೇಕು, ಪೇರೆಂಟ್ಸ್ ತಂದೆ ತಾಯಿ ಬೇರೆ ಬೇರೆ ಇರ್ತಾರೆ, ತಿರ್ಗಾ ಆ ಪೇರೆಂಟ್ಸ್ಗೆ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾರೆ, ಅವರು ತಂದೆ ತಾಯಿ ಬೇರೆ ಬೇರೆ ಇರ್ತಾರೆ, ಅದರಲ್ಲಿ ಪುನಃ ಪ್ಯೂರ್ ಲೈನ್ಸ್ ಬರ್ತದೆ. ಸೊ ಅವರು ತಂದೆ ತಾಯಿ ಬೇರೆ ಬೇರೆ ಇರ್ತಾರೆ. ಇದೆಲ್ಲ ನಾಟಿ ಕೋಳಿ ಮಾಡೋದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಅದಕ್ಕೆ ಜನ ತುಂಬ ಅಂದರೆ ಹಣ ಸಹ ಬೇಕು, ಫಂಡ್ಸು ಯಾರು ಕಾರ್ಪೊರೇಟ್ನವ್ರು ಬಂದರೆ ಅವಾಗ ಹಣ ಎಲ್ಲ ಬರುತ್ತೆ, ಅಥವಾ ಲೋನ್ ಏನೋ ಮಾಡ್ಕೋತಾರೆ, ಅವಾಗ ಈ ಥರ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೋತಾರೆ. ಈ ಲೇಯರ್ ಕೋಳಿ, ಲೇಯರ್ ಕೋಳಿ ಪೇರೆಂಟ್ ಸೆಲೆಕ್ಷನ್ ಹೆಂಗಿರುತ್ತೆ ಅಂತಂದರೆ, ಒಂದೊಂದು ಕೋಳಿನೂ ಎಷ್ಟು ಮೊಟ್ಟೆ ಇಡುತ್ತೆ ಅಂತ ಅವರು ನೋಡ್ತಾರೆ ಸೆಲೆಕ್ಷನ್ ಮಾಡುವಾಗ ಪೇರೆಂಟ್ಸ್. ಅಂದರೆ ಪ್ಯೂರ್ ಲೈನ್ ಸೆಲೆಕ್ಷನ್ ಟೈಮಲ್ಲೇ ಇದಾಗ್ಬಿಡುತ್ತೆ. ಪ್ಯೂರ್ ಲೈನು, ಗ್ರ್ಯಾಂಡ್ ಪೇರೆಂಟ್ಸು, ಪೇರೆಂಟ್ಸು ಪ್ಯೂರ್ ಲೈನ್ ಫಸ್ಟ್ ಸೆಲೆಕ್ಷನ್ ಆಗುತ್ತೆ. ಅದರಿಂದ ಗ್ರ್ಯಾಂಡ್ ಪೇರೆಂಟ್ಸ್ ತಗೋತಾರೆ, ಗ್ರ್ಯಾಂಡ್ ಪೇರೆಂಟ್ಸಿಂದ ಪೇರೆಂಟ್ಸ್ ಬರ್ತದೆ, ಪೇರೆಂಟ್ಸಿಂದ ಇಲ್ಲಿ ನಮ್ಗೆ ಕಮರ್ಷಿಯಲ್ ಬರ್ತದೆ. ನಾವು 1989-90 ಬ್ರಾಯ್ಲರ್ ಫೀಡು ತಿಂತಾಯಿದ್ದು 2.5 kg 2.5 kg 1 kg ಮಾಂಸ ಉತ್ಪಾದನೆ ತಿಂತಾಯಿತ್ತು ಯಾವಾಗ 1989-90. ಈಗ ಅದೇ ಬ್ರಾಯ್ಲರ್ ಕೋಳಿ ಅಂದರೆ ಆವಾಗ 8 hours ತಗೋತಾಯಿದ್ದು ಸಮಯ, 2.5 kg ಮೇವು, 1 kg ಮಾಂಸ ಉತ್ಪಾದನೆಗೆ ಮತ್ತು 8 ವಾರ ಸಮಯ. ಈಗ ಹಾಗಲ್ಲ, ಈಗ 1 kg 600 gram 1 kg 700 gram ಅಷ್ಟೇ ತಿನ್ನೋದು 1 kg ಮಾಂಸ ಉತ್ಪಾದನೆಗೆ. 6 ವಾರ ಟೈಮ್ ತೊಗೊಳುತ್ತೆ. ಆವಾಗ 8 ವಾರಕ್ಕೆ 1.75 kg ಮ್ಯಾಕ್ಸಿಮಮ್ 2 kg ಗಂಟು ಕೋಳಿಗಳು ಬರ್ತಾಯಿದೆ. ಇವಾಗ ಹಾಗಲ್ಲ, ಗಂಟು ಕೋಳಿಗಳು 2.5 kg ಬಂದುಬಿಡ್ತವೆ. 2.5 kg ಬಂದಿರೋದು ಉಂಟು ನೋಡಿ, ನಾನು ಆ್ಯಾವ್ರೇಜ್ 2 kg 100 gram 2.5 kg ಬಂದುಬಿಡುತ್ತೆ. ಮೊಟ್ಟೆ ಕೋಳಿನೂ ಹಾಗೇ, ಇದೆಲ್ಲ ನಾವು ಕಮರ್ಷಿಯಲ್ಸ್ ಮಾತಾಡಿದ್ದೀವಿ, ನಾಟಿ ಕೋಳಿ ಅಲ್ಲ. ಮೊಟ್ಟೆ ಕೋಳಿನೂ ಹಾಗೇ 1989-90 ಆ ಸಮಯದಲ್ಲಿ ಒಂದು ಕೋಳಿ 43-44 kg ಮೇವು ತಿಂದು 260-250 ಮೊಟ್ಟೆ ಕೊಟ್ಟರೆ ಹೆಚ್ಚು, ತುಂಬ ಒಳ್ಳೆ ಉತ್ಪಾದನೆ ಅದು. ಮತ್ತು ತೂಕನೂ ಅಷ್ಟೇ, ಬಾಡಿ ವೆಯ್ಟ್ 1500-1550 ಹಂಗೆ ಬರ್ತಾಯಿತ್ತು. ಕಲ್ಬರ್ಡ್ ವೆಯ್ಟ್ ಅಂತಂದರೆ ಕೋಳಿ ಮಾರ್ತಾರಲ್ಲ ಮೊಟ್ಟೆ ಇಟ್ಟ ಮೇಲೆ, ಅದ್ರ ಕಲ್ಬರ್ಡ್ ವೆಯ್ಟ್ ಅಂತೀವಿ ನಾವು. ಕಲ್ಬರ್ಡ್ ವೆಯ್ಟ್ ಅವಾಗ 1500-1550 ಐತೆ ಅಷ್ಟೇ. ಇವಾಗ ಅದೇ ಕೋಳಿ 52 ವಾರದಲ್ಲಿ 320-330 ಕೊಟ್ಟೆ ಕೊಡುತ್ತೆ. ಅವಾಗ 250-260-270 ಬಂದರೆ ತುಂಬ ದೊಡ್ಡ ಪ್ರೊಡಕ್ಷನ್ನು, ಇವಾಗ ಹಂಗಿಲ್ಲ, 330 ಬರ್ತದೆ. 41-41.5 kg ಮೇವು ತಿನ್ನುತ್ತೆ. ವ್ಯತ್ಯಾಸ ಅಷ್ಟೇ ಇದೆಲ್ಲ. ಅಂದರೆ ಸೆಲೆಕ್ಷನ್, ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸು ಪ್ಯೂರ್ಲೈನ್ ಸೆಲೆಕ್ಷನಿಂದ ಮಾಡ್ತಾ ಈ ಸ್ಟೇಜಿಗೆ ಬಂದಿದೆ. ಇದರಲ್ಲಿ ಏನು ಹಾರ್ಮೋನ್ ಕೊಡೋದು, ಇಂಜೆಕ್ಷನ್ಸ್ ಕೊಡೋದು, ಗ್ರೋತ್ ಪ್ರಮೋಷನ್ ಕೊಡೋದು, ಮೊಟ್ಟೆ ಜಾಸ್ತಿ ಆಗೋಕ್ಕೆ ಇಂಜೆಕ್ಷನ್ ಕೊಡೋದು, ಅದೆಲ್ಲ ಏನೂ ಇಲ್ಲ, ಬರೀ ಸೆಲೆಕ್ಷನ್ ಅಷ್ಟೇ. ನಮ್ಮ ಮನೆಗಳಲ್ಲೇ ಈಗ ಮೊದಲೆಲ್ಲ ನಾವೆಲ್ಲ ಹೋದಾಗ 5:30 ಅಡಿದಾರು, ಈ ಮನೆಗಳಲ್ಲಿ ಬರ್ತಾ 6 ಅಡಿ 6 ಕಾಲು ಅಡಿ ಎಲ್ಲ ಬಂದುಬಿಡ್ತಾರೆ ಮಕ್ಕಳು. ನರಿಶ್ಮೆಂಟು ಎಲ್ಲ ಫುಡ್ಡು ಇದೆಲ್ಲ ಎಕ್ಸಸೈಸ್ ಎಲ್ಲ ಇದ್ದಾಗ ಬೇಗ ಬೆಳೆದ್ಬಿಡ್ತವೆ. ಕೋಳಿನೂ ಹಾಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ, ಉತ್ತಮ ಪ್ರೊಡಕ್ಷನ್ ಯಾವ್ದು ಬರುತ್ತೆ ಅದನ್ನು ಆ ಲೈನ್ನ ಮುಂದಕ್ಕೆ ಬಿಡ್ತಾ ಹೋಗ್ತಾರೆ. ಸೊ ಸೆಲೆಕ್ಷನಲ್ಲಿ ಈ ಮೊಟ್ಟೆ ಕೋಳಿ ಆದರೆ ಏನೇನು ನೋಡಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಒಂದು ಎಷ್ಟು ಮೊಟ್ಟೆ ಕೊಡುತ್ತೆ ಈ ಕೋಳಿ, ಇನ್ನೊಂದು ಎಷ್ಟು ತೂಕ ಇರುತ್ತೆ ಮೊಟ್ಟೆ, ಮತ್ತು ಇನ್ನೊಂದು ಪುಲೆಟೆಕ್ಸ್. ಪುಲೆಟೆಕ್ಸ್ ಅಂತಂದರೆ ಒಂದು 18 ವಾರಕ್ಕೆ ಮೊಟ್ಟೆ ಶುರುವಾದರೆ 22-23 ವಾರದವರೆಗೂ ಪುಲೆಟೆಕ್ಸ್ ಸಣ್ಣ ಮೊಟ್ಟೆ ಕೊಡುತ್ತೆ. ಆ ಸಣ್ಣ ಮೊಟ್ಟೆಗಳು ಕಡಿಮೆ ಕೊಡಬೇಕು, ಅದನ್ನು ನೋಡಿ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಶೆಲ್ ಕ್ವಾಲಿಟಿ, ಶೆಲ್ಲು ಸುಮ್ಮನೆ ಪಟ್ ಅಂತ ಹೊಡೆದೋಗ್ಬಾರ್ದು, ಕಟ್ಟಿಗಿರಬೇಕು. ಯಾಕಂದರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ, ಇಲ್ಲಿಂದ ನಾಮಕ್ಕಲ್ಗೆ ಹೋಗುತ್ತೆ, ಅಲ್ಲ ನಾಮಕ್ಕಲಿಂದ ಕೇರಳಕ್ಕೆ ಬರುತ್ತೆ ಮೊಟ್ಟೆ, ಮೈಸೂರಿಂದ ಕೇರಳಗೆ ಹೋಗುತ್ತೆ ಮೊಟ್ಟೆ, ಮೈಸೂರಿಂದ ಬೇರೆ ಎಲ್ಲೋ ಹೊರಗೆ ಹೋಗುತ್ತೆ. ಸೊ 3 ಕಡೆ ಶಿಫ್ಟಿಂಗ್ ಆಗುತ್ತೆ ಮೊಟ್ಟೆ. ಶೆಡ್ಡಿಂದ ಗೋಡೌನ್ಗೆ, ಗೋಡೌನಿಂದ ಟ್ರಾನ್ಸ್ಪೋರ್ಟೇಷನ್ ಲಾರಿಗೆ, ಲಾರಿಯಿಂದ ಪುನಃ ರೀಟೈಲರ್ಗೆ. ಸೊ ಅಷ್ಟೆಲ್ಲ ಹೋದಾಗ 3 ಕಡೆ ಶಿಫ್ಟಿಂಗು ಪಲ್ಟಾಯಿಸಿದಾಗ ಬ್ರೋಕನ್ಸ್ ಬರಬಾರ್ದು, ಹಾಗಾಗಿ ಶೆಲ್ ಕ್ವಾಲಿಟಿ ನೋಡೇ ನೋಡ್ತಾರೆ. ಮತ್ತು ಮೇವು ಎಷ್ಟು ತಿನ್ನತ್ತೆ ಬ್ರೂಡಿಂಗ್ ಟೈಮಲ್ಲಿ. ಬ್ರೂಡಿಂಗ್ ಅಂತಂದರೆ ಮರಿ ಹುಟ್ಟಿದಾಗಲಿಂದ ಡೇವನ್ನಿಂದ 8 ವಾರದವರೆಗೂ ಬ್ರೂಡಿಂಗ್ ಅಂತ ಕರೀತಾರೆ. ಆಮೇಲೆ ಗ್ರೋಯಿಂಗ್ ಅಂತ ಕರೀತಾರೆ. ಆಮೇಲೆ ಲೇಯಿಂಗ್ ಅಂದರೆ ಗ್ರೋಯಿಂಗ್ ಅಂದರೆ 8 ವಾರದಿಂದ 16-17 ಮೊಟ್ಟೆ ಶುರುವಾಗೋದ್ರವರೆಗೂ ಗ್ರೋಯಿಂಗ್ ಅಂತ ಕರೀತಾರೆ. ತಿರ್ಗಿ 16-17 72 ವಾರ, ಈಗೆಲ್ಲ 90 ವಾರ 100 ವಾರವರೆಗೂ ಇಡ್ತಾರೆ ಕೋಳಿ, ಆವಾಗ 72 ವಾರ ಇಡ್ತಾ ಇದ್ದೀವಿ ಅಷ್ಟೇ. ಸೊ ಅದನ್ನು ಲೇಯಿಂಗ್ ಅಂತ ಕರೀತಾರೆ. ಸೊ ಎಷ್ಟು ತಿನ್ನುತ್ತೆ ಮೇವು, ಬ್ರೂಡಿಂಗಲ್ಲಿ ಎಷ್ಟು ತಿನ್ನುತ್ತೆ, ಗ್ರೋಯಿಂಗಲ್ಲಿ ಎಷ್ಟು ತಿನ್ನುತ್ತೆ, ಲೇಯಿಂಗಲ್ಲಿ ಎಷ್ಟು ತಿನ್ನುತ್ತೆ ಅದನ್ನು ನೋಡ್ತಾರೆ. ಮತ್ತು ಒಂದು ಮೊಟ್ಟೆಗೆ ಎಷ್ಟು ಫೀಡ್ ತಿನ್ನುತ್ತೆ ಅದನ್ನು ನೋಡ್ತಾರೆ. 130 gram ತಿನ್ನುತ್ತಾ, 133 gram ತಿನ್ನುತ್ತಾ, ಎರಡೆರಡು ಕೋಳಿಯಲ್ಲಿ ಫೀಡೇ 65-70% ಖರ್ಚು ಫೀಡೇ. ಹಾಗಾಗಿ ಫೀಡನ್ನು ಉಳಿತಾಯ ಆದರೆ 70%ಅಲ್ಲಿ 1% ಉಳಿತಾಯ ಆದ್ರೂ ಅದು ಒಳ್ಳೆ ಸೇವಿಂಗ್ಸ್ ಅದು. ಹಾಗಾಗಿ ಎಷ್ಟು ಫೀಡ್ ತಿನ್ನುತ್ತೆ ಅದು ತುಂಬ ಮುಖ್ಯ. ಮತ್ತು ಮಾರ್ಟೇಟ್ ಎಷ್ಟಿರುತ್ತೆ, ಸಾವು ಎಷ್ಟಿರುತ್ತೆ, ಬ್ರೂಡಿಂಗಲ್ಲಿ ಎಷ್ಟಿರ್ಬೋದು, ಗ್ರೋಯಿಂಗಲ್ಲಿ ಎಷ್ಟು ಬರ್ಬೋದು, ಲೇಯಿಂಗಲ್ಲಿ ಎಷ್ಟು ಬರ್ಬೋದು. ಸೊ ಲೇಯಿಂಗಲ್ಲಿ ಮೊದಲೆಲ್ಲ 6% 5% ಈ ಥರ ಮಾರ್ಟೇಟಿ ಬಂತಂದರೆ ಬರ್ತಾಯಿತ್ತು. ಇವಾಗಲೂ ಅಷ್ಟೇ ಇದೆ, ಇವಾಗಲೂ 1-2% ಜಾಸ್ತಿ ಇರುತ್ತೆ, ಆಚೆ ಈಚೆ ಇರುತ್ತೆ. ಆದರೆ ಲೇಯಿಂಗ್ ಮಾರ್ಟೇಟಿ ಜಾಸ್ತಿ ಆದರೆ ಅವರು ಕಲ್ಲು ಮಾಡೋದು ಕೋಳಿ ಸಂಖ್ಯೆ ಕಮ್ಮಿ ಆಗುತ್ತೆ. ಈಗ 1000 ಕೋಳಿಯಲ್ಲಿ 2% ಜಾಸ್ತಿ ಆಯಿತು ಅಂದರೆ 200 ಕೋಳಿ ಹೋಗ್ಬಿಡುತ್ತೆ. ಸೊ 200 ಕೋಳಿ 150 rupees ಒಂದು ಕೋಳಿಗೆ ಅಂತಂದರೆ ಅದೇ 30,000 rupees ಹೋಗ್ಬಿಡುತ್ತೆ. ಈ ಥರ ಲೆಕ್ಕ ಹಾಕೋತಾರೆ. ಮತ್ತು ಕಲ್ಬರ್ಡ್ ವೆಯ್ಟ್ ಎಷ್ಟಿರುತ್ತೆ, ಮೊದಲೆಲ್ಲ 1 kg 1.5 kg ಹಾಗೆ ಇರುತ್ತಿತ್ತು, ಈಗೆಲ್ಲ 1-600 ಎಲ್ಲ ಬರ್ತದೆ. ಸೊ 100-150 gram ಎಕ್ಸ್ಟ್ರಾ ವೆಯ್ಟ್ ಅಂತಂದರೆ 10,000 ಕೋಳಿಗೆ ಹತ್ತಿರ 150 kg ಮೇಲೆ ತೂಕ ಬಂದಂಗೆ ಆಯಿತು. ಸೊ ಆ ಥರ ಕಲ್ಬರ್ಡ್ ವೆಯ್ಟ್ ಸಹ ನೋಡ್ತಾರೆ. ಮತ್ತು ಮೆನ್ಯೂರ್ ಕ್ವಾಲಿಟಿ, ಕೆಲವೊಂದು ಕೋಳಿಗಳು ಗೊಬ್ಬರನ ಲೂಸ್ ಡ್ರಾಪಿಂಗ್ಸ್ ಆ ಥರ ಇರ್ತವೆ. ಸೊ ಅದನ್ನು ನೋಡ್ತಾರೆ, ಗೊಬ್ಬರ ಗಟ್ಟಿ ಆಗುತ್ತಾ ಲೂಸ್ ಆಗುತ್ತಾ. ಪೀಕ್ ಪ್ರೊಡಕ್ಷನ್ ಒಂದ್ಸರಿ ಲೂಸ್ ಡ್ರಾಪಿಂಗ್ಸ್ ಆಗುತ್ತೆ. ಪೀಕ್ ಪ್ರೊಡಕ್ಷನ್ ಅಂದರೆ ಕೋಳಿ 98-99% ಪ್ರೊಡಕ್ಷನ್ ಕೊಡುತ್ತೆ. ಅಂದರೆ 10,000 ಕೋಳಿ ಇದ್ದರೆ ನಿಮಗೆ 9,900 ಮೊಟ್ಟೆ ಎಲ್ಲ ಬರುತ್ತೆ ಒಂದು 2-3 ದಿನ. ಒಂದಿನದ್ರೆ ಏನೋ ಲೆಕ್ಕ ಎತ್ತವಾಗ ಏನೋ ಡಿಫ್ರೆನ್ಸ್ ಅಂದಾಗಿರ್ಬೋದು. ಬಟ್ 9,900 2-3 ದಿನ ಬರ್ತದೆ, 9,800 2-3 ದಿನ ಬರ್ತದೆ. ಅಂದರೆ ಒಂದಿನದ ಮೊಟ್ಟೆ ಅಲ್ಲ ಅದು. ಆ ಲೆಕ್ಕದಲ್ಲಿ ಆ ಪೀಕಲ್ಲಿ ಒಂದ್ಸಲ ಲೂಸ್ ಡ್ರಾಪಿಂಗ್ ಬರುತ್ತೆ. ಮತ್ತು ಡಿಸೀಸ್ ರೋಗ ನಿರೋಧಕ ಶಕ್ತಿ ಅದನ್ನು ನೋಡ್ತಾರೆ, ರೋಗ ನಿರೋಧಕ ಶಕ್ತಿ ಏನು ಹೇಗಿದೆ. ಕೆಲವು ಸಣ್ಣಪುಟ್ಟ ಕಾಯಿಲೆಗಳಿರೋ ಕೋಳಿಗಳು ಸತ್ತೋಗ್ತವ ಎಲ್ಲ ನೋಡ್ಕೋತಾರೆ. ಮತ್ತು ಒಂದು ವೇಳೆ ಪ್ರೊಡಕ್ಷನ್ ಕಮ್ಮಿ ಆದರೆ ಎಷ್ಟು ಬೇಗ ರಿಕವರ್ ಆಗುತ್ತೆ ಅದನ್ನು ನೋಡ್ತಾರೆ. ಈಗ ಪ್ರೊಡಕ್ಷನ್ 95%-60% ಬಂದುಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗಿ ಸಿಗಾಪಡೆ ಮಳೆ ಬಂದು ಲೈಟ್ ಆಫ್ ಆಗಿಬಿಟ್ಟು ಅಥವಾ ಆ ಥರ ಏನೋ ಪ್ರಾಬ್ಲಮ್ ಆಗಿಬಿಟ್ಟು, ಏನೋ ಪ್ರಾಬ್ಲಮ್ ಆಗಿ ಅಥವಾ ಡಿಸೀಸ್ ಪ್ರಾಬ್ಲಮ್ ಆಗಿಬಿಟ್ಟು ಪ್ರೊಡಕ್ಷನ್ ಡ್ರಾಪ್ ಆದರೆ ಎಷ್ಟು ಬೇಗ ರಿಕವರ್ ಆಗುತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದನ್ನು ನೋಡ್ತಾರೆ. ಸೊ ಹೀಗೆ ಹಲವಾರು ಪ್ಯಾರಾಮೀಟರ್ಸ್ ನೋಡಿಬಿಟ್ಟು ಇರೋದರಲ್ಲಿ ಅತ್ಯುತ್ತಮವಾಗಿರೋದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ನಾನು ಈಗಾಗಲೇ ಹೇಳ್ದಂಗೆ 85, 89, 90 ಆ ಟೈಮಲ್ಲಿ 270 ಮೊಟ್ಟೆ ಬಂದರೆ ತುಂಬ ದೊಡ್ಡದು. ಈಗ ಆಗಲ್ಲ, ಈಗ 2020 320 ಮೊಟ್ಟೆ ಸಿಗುತ್ತೆ. ಹಾಗೆ ಮೇವು ಅಷ್ಟೇ, ಆವಾಗ 43-44 ಕೆ ಜಿ ಮೇವು ತಿಂತಾಯಿದ್ದು, ಅಂದರೆ 270 ಮೊಟ್ಟೆ ಕೊಡಲಿಕ್ಕೆ. ಈಗ 330 ಮೊಟ್ಟೆ ಕೊಡಲಿಕ್ಕೆ 42-41 ಕೆ ಜಿ ತಿನ್ನುತ್ತೆ ನೋಡಿ. ಆಗ ಅದಕ್ಕೂ ಇದಕ್ಕೂ 60 ಮೊಟ್ಟೆ ವ್ಯತ್ಯಾಸ ಆಗುತ್ತೆ, ಫೀಡು 1 ಕೆ ಜಿ ಕಮ್ಮಿ ಆಗುತ್ತೆ. ಸೊ 60 ಮೊಟ್ಟೆ ಈಗ 5 ರೂಪಾಯಿ ಲೆಕ್ಕ ಹಾಕೊಂಡ್ಬಿಟ್ರೆ 300 ರೂಪಾಯಿ ಅದೇ ಆಗೋಯ್ತು. ಆ ಥರ ವ್ಯತ್ಯಾಸ ಬರ್ತದೆ ಇದರಲ್ಲಿ. ಅದೇ ನಾನು ಆಗಲೇ ಹೇಳಿದೆ, ಅದನ್ನು ಪುನಃ ರಿಪೀಟ್ ಮಾಡ್ತೇನೆ. ಸ್ಟೆರಾಯ್ಡ್ಸ್ ಕೊಡೋದು, ಹಾರ್ಮೋನ್ಸ್ ಕೊಡೋದು, ಇಂಜೆಕ್ಷನ್ಸ್ ಎಲ್ಲ ಕೊಡೋದು, ಮೊಟ್ಟೆ ಜಾಸ್ತಿ ಆಗಲಿಕ್ಕೆ ಆ ಥರದ್ದೆಲ್ಲ ಏನೂ ಇಲ್ಲ. ಈಗ ಬ್ರಾಯ್ಲರ್ ಪೇರೆಂಟ್ಸ್ ಅಂತ ಅಂದ್ಕೊಂಡ್ರೆ ಅದರಲ್ಲೂ ಅಷ್ಟೇ ಮಾರ್ಟಾಲಿಟಿ ಎಷ್ಟು ಬರುತ್ತೆ. ಈಗ ಬ್ರಾಯ್ಲರ್ ಏನಂತಂದರೆ ನಂಬರ್ ಗೇಮು, ಫೀಡ್ ಕಮ್ಮಿ ತಿನ್ನಬೇಕು, ಮಾರ್ಟಾಲಿಟಿ ಕಮ್ಮಿ ಇರಬೇಕು. ಹೆಚ್ಚಿನವರೆಲ್ಲ ಬ್ರಾಯ್ಲರ್ ರೇರಿಂಗ್ ಸಿಸ್ಟಮಲ್ಲಿ ಇಂಟಿಗ್ರೇಷನ್ ಸಿಸ್ಟಮ್ನವರು ಹೆಚ್ಚು, 70%, 80% ಇಂಟಿಗ್ರೇಷನ್ ಸಿಸ್ಟಮ್. ಇಂಟಿಗ್ರೇಷನ್ ಸಿಸ್ಟಮ್ ಅಂದರೆ ಅವರೇ ಮರಿ ಕೊಡ್ತಾರೆ, ಅವರೇ ಫೀಡ್ ಕೊಡ್ತಾರೆ, ಅವರೇ ಔಷಧಿ ಕೊಡ್ತಾರೆ, ಅವರೇ ಕೋಳಿ ತೊಗೊಂಡೋಗ್ತಾರೆ, 1 ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ ನೀವು ಬೆಳೆಸಿದ್ದಕ್ಕೆ. ಸೊ 1 ಕೆಜಿ ಇಷ್ಟು ಅಂತ ಕೊಟ್ಟಾಗ ನಿಮ್ಮದು ಮಾರ್ಟಾಲಿಟಿ ಕಮ್ಮಿ ಇರಬೇಕು. ಅವರು 10,000 ಕೋಳಿ ಕೊಟ್ಟರೆ 200 ಮರಿ ಫ್ರೀ ಕೊಟ್ಟಿರ್ತಾರೆ. ಸೊ ಆ 200 ಮರಿ ಒಳಗಿದ್ದರೆ ನಿಮ್ಮ ಮಾರ್ಟಾಲಿಟಿ ನಿಮಗೆ ರೇಟ್ ಚೆನ್ನಾಗಿ ಸಿಗುತ್ತೆ, ಕೆಜಿಗೆ 7 ರೂಪಾಯಿ ಎಲ್ಲ ಕೊಟ್ಬಿಡ್ತಾರೆ. ಹಾಗೆ ಗ್ರೋತು ಅಷ್ಟೇ, ಫೀಡು 1 ಕೆಜಿ 600 ಗ್ರಾಮ್ ತಿಂದಿದ್ರೆ, ನಾನು ಮೊನ್ನೆ ಕೋಸಲ್ ಹ್ಯಾಚರೀಸ್ ಓನರ್ ಜೊತೆ ಮಾತಾಡ್ತಿದ್ದೆ, ಅವ್ರು ಹೇಳ್ತಿದ್ರು 1 ಕೆಜಿ 600 ಸಹ ತಿಂತದೆ 1 ಕೆಜಿ ಮಾಂಸ ಉತ್ಪಾದನೆಗೆ ಅಂತ. ಸೊ ಆ ಥರ ಕಡಿಮೆ ತಿಂದವಕ್ಕೆ ರೇಟ್ ನಿಮಗೆ ಜಾಸ್ತಿ ಕೊಡ್ತಾರೆ, ಒಂದು ಕೆಜಿಗೆ ಇಷ್ಟು ಅಂತ ಇನ್ನೂ ಜಾಸ್ತಿ ಸಿಗುತ್ತೆ ಮಾರ್ಟಾಲಿಟಿ ಅಂತಂದಾಯಿತು. ಮತ್ತು ಅದರಲ್ಲೂ ಅಷ್ಟೇ ಡಿಸೀಸ್ ರೋಗನಿರೋಧಕ ಶಕ್ತಿ ನೋಡ್ತಾರೆ. ಆಮೇಲೆ ಬ್ರಾಯ್ಲರ್ಗಳಲ್ಲಿ ತಲೆ ದಪ್ಪ ಇರಬಾರ್ದು, ತಲೆ ಕಾಲು ವೇಸ್ಟೇಜ್ ಆಗುತ್ತೆ, ಪುಕ್ಕ ಎಲ್ಲ ವೇಸ್ಟೇಜ್, ಪುಕ್ಕ ಕಮ್ಮಿ ಇರಬೇಕು, ತಲೆ ತುಂಬ ದಪ್ಪ ಇರಬಾರ್ದು, ಮತ್ತು ಇದರ ಇಂಟೆಸ್ಟೈನ್ಸ್ ಎಲ್ಲ ಚಿಕ್ಕದಾಗಿರಬೇಕು, ವೇಸ್ಟೇಜ್ ಕಮ್ಮಿ ಇರಬೇಕು. ಈಗ ಒಂದು ಕೋಳಿ ಕಟ್ ಮಾಡಿದರೆ 35% ಹತ್ತಿರ ವೇಸ್ಟೇಜ್ ಆಗುತ್ತೆ. ಆ ವೇಸ್ಟೇಜ್ ಕಮ್ಮಿ ಆದರೆ 2% ಕಮ್ಮಿ ಆದರೂ ಸಹ ರೈತನ ಲಾಭ ಆಗುತ್ತೆ, ಪ್ರೊಡಕ್ಷನ್ ಲಾಭ ಆಗುತ್ತೆ, ಅದನ್ನು ನೋಡ್ತಾರೆ ವೇಸ್ಟೇಜ್ ಕಮ್ಮಿ ಇರಬೇಕು ಅಂತ. ಮತ್ತು ಬ್ರೆಸ್ಟ್ ಮೀಟ್ ದೊಡ್ಡದಿರಬೇಕು, ಅದನ್ನು ನೋಡ್ತಾರೆ. ಬ್ರೆಸ್ಟ್ ಮೀಟು ಚಿಕ್ಕದಿದ್ದರೆ ಕೋಳಿ ಎಷ್ಟಿದ್ರೂ ವೇಸ್ಟೇಜ್ ಜಾಸ್ತಿ ಬಂದುಬಿಡುತ್ತೆ. ಸೊ ಬ್ರೆಸ್ಟ್ ಮೀಟ್ ಜಾಸ್ತಿ ಮತ್ತು ಹೆಚ್ಚಿನ, ನಮ್ಮಲ್ಲಿ ಆ ಥರ ಏನು ತುಂಬ ಸಪ್ರೇಟ್ ಮಾಡ್ಕೊಳ್ಳಲ್ಲ. ಈ ಕೆಲವೊಬ್ಬರು ಮಾರ್ಕೆಟ್ ಮಾಡ್ತಾಯಿದ್ರೆ ಏನು ಕಾಲೇ ಬೇರೆ, ತಲೆನೇ ಬೇರೆ, ಬ್ರೆಸ್ಟ್ ಮೀಟ್ ಬೇರೆ, ಲಿವರ್ ಬೇರೆ, ಮತ್ತು ಲೆಗ್ಸು ಲಾಲಿಪಾಪ್ಗೆ ಬೇರೆ, ಆ ಥರ ಬೇರೆ ಬೇರೆ ಮಾಡ್ತಾರೆ. ಒಂದು ಕೋಳಿ ಬೇರೆ ಬೇರೆ ಪಾರ್ಟು ನೆಕ್ಕು, ಮತ್ತು ಅದರಲ್ಲಿ ಕೆಲವರು ಪೆಟ್ ಫೀಸ್ ಅಂತಲೂ ಕೊಡ್ತಾರೆ. ಪೆಟ್ ಫೀಸ್ ಅಂತಂದರೆ ಸಾಕು ಪ್ರಾಣಿಗಳಿಗೆ ಅಂತಲೇ ಬ್ಯಾಕ್ ಆ್ಯಂಡ್ ನೆಕ್ ಅಂತ ಸಪ್ರೇಟ್ ಮಾಡಿ ಕೊಡ್ತಾರೆ. ಸೊ ಇದೆಲ್ಲ ವೇಸ್ಟೇಜು ಕಡಿಮೆ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಕಾಲು ಸ್ಟ್ರಾಂಗ್ ಇರಬೇಕು, ನಮಗೆ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಇರೋದು ಕಾಲು. ಕಾಲು ಸ್ಟ್ರಾಂಗ್ ಇದ್ದರೆ ತೂಕ ಎಷ್ಟಾದರೂ ಬರ್ಸ್ಬಿಡ್ಬೋದು, ಅದನ್ನು ತಡ್ಕೊಳ್ಳೋಕ್ಕೆ ಕಾಲು ಸ್ಟ್ರಾಂಗ್ ಇರಬೇಕು. ನೀವು 3 ಕೆಜಿ ತೂಕ 6 ವಾರದಲ್ಲಿ ಬರ್ಸ್ಬೋದು, ಆದರೆ ಸ್ಟ್ರಾಂಗ್ ಕಾಲು ಇರಲ್ಲ, ಕಾಲು ಕುತ್ಕೊಂಡ್ಬಿಡುತ್ತೆ, ವೀಕ್ ಆಗಿಬಿಟ್ಟು. ಸೊ ನಮಗೆ ಕಾಲು ಸ್ಟ್ರಾಂಗ್ ಇರುವಂಥ ಕೋಳಿ ಸಲ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಫೀಡ್ ಕನ್ವರ್ಷನ್ ರೇಷಿಯೋ, ಫೀಡ್ ಕನ್ವರ್ಷನ್ ರೇಷಿಯೋ ಅಂದರೆ 1 ಕೆಜಿ ಮಾಂಸ ಉತ್ಪಾದನೆಗೆ ಎಷ್ಟು ಫೀಡ್ ತಿನ್ನುತ್ತೆ, ಎಷ್ಟು ಮೇವು ತಿನ್ನುತ್ತೆ, ಅದು ಸಹ ಇಂಪಾರ್ಟೆಂಟು. ಬ್ರಾಯ್ಲರಲ್ಲಿ ಅದೆಲ್ಲ ನೋಡ್ತಾರೆ, ಅಂದರೆ ಪೇರೆಂಟ್ ಸೆಲೆಕ್ಷನಲ್ಲಿ, ಗ್ರ್ಯಾಂಡ್ ಪೇರೆಂಟ್ ಸೆಲೆಕ್ಷನಲ್ಲಿ ಇದೆಲ್ಲ ನೋಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ. ನನಗಾಗಲೇ ಹೇಳಿದೆ, 1985-1989 2.5 ಕೆಜಿ 2.5 ಕೆಜಿ ಮೇವು ತಿನ್ನೋದು 1 ಕೆಜಿ ಮಾಂಸ ಉತ್ಪಾದನೆಗೆ. ಈಗ ಹಂಗಿಲ್ಲ, ಈಗ 1,600, 1,700, 1,750 ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಅಂದರೆ ಅದು ಅಂದರೆ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಯಾರು ಫಾರ್ಮ್ ಮಾಡ್ತಾ ಇರ್ತಾರೆ ಅವರು ಏನು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರ್ತದೆ, ಅವರು ಸರಿ ಮಾಡ್ಕೋಬೇಕು. ಮಾರ್ಟಾಲಿಟಿ ಜಾಸ್ತಿ ಆದರೂ ಸಹ FCR ಜಾಸ್ತಿ ಬರುತ್ತೆ, ಯಾಕಂದರೆ 2%, 3% ಎಕ್ಸ್ಟ್ರಾ ಮಾರ್ಟಾಲಿಟಿ ಬಂದರೆ ತಿರ್ಗಾ ಅದು ತಿಂದದ ಮೇವು ಈ ಜೀವಂತ ಇರೋ ಕೋಳಿ ಬರ್ತದೆ ಲೆಕ್ಕ. ಹಂಗಾಗಿ FCR ಜಾಸ್ತಿ ಆಗುತ್ತೆ. ಆವಾಗ 8 ವಾರಕ್ಕೆ ಬರ್ತಾ ಇದ್ದ ತೂಕ ಈಗ 5 ವಾರಕ್ಕೆ ಬಂದುಬಿಡುತ್ತೆ. ಆವಾಗ 8 ವಾರಕ್ಕೆ 1.75-2 ಕೆಜಿ ಬರ್ತಾ ಇತ್ತು, ಈಗ 5 ವಾರಕ್ಕೆ 1.75-2 ಕೆಜಿ ಬಂದುಬಿಡುತ್ತೆ. ಕೋಳಿ ಅಷ್ಟು ಚೆನ್ನಾಗಿ ಆ ಥರದ್ದು ನೋಡಿ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಪುನಃ ನಾನು ಹೇಳ್ತೇನೆ, ಸ್ಟೀರಾಯ್ಡ್ ಕೊಡಲ್ಲ, ಹಾರ್ಮೋನ್ಸ್ ಕೊಡಲ್ಲ, ಗ್ರೋತ್ ಪ್ರೊಮೋಟರ್ಸು ಅದೆಲ್ಲ ಏನೂ ಕೊಡಲ್ಲ. ಸೊ ಇಷ್ಟು ಆ್ಯಚರಿ ಇದು ಸೆಲೆಕ್ಷನ್ದು ಎಲ್ಲ ಆಯಿತು. ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ ಈಗ ನಾವು ಆಧುನಿಕ ಕೋಳಿ ಸಾಕಣೆ ಮೊಟ್ಟೆ ಕೋಳಿ ಸಾಕಣೆ ಬಗ್ಗೆ ಮಾತಾಡೋಣ. ಮೊಟ್ಟೆ ಕೋಳಿಗಳಲ್ಲಿ ವೈಟ್ ಎಗ್ಗರ್ಸ್ ಇರ್ತವೆ, ಬ್ರೌನ್ ಎಗ್ಗರ್ಸ್ ಇರುತ್ತೆ. ವೈಟ್ ಎಗ್ಗರ್ಸ್ ತಳಿಗಳಂತಂದರೆ ಸುಮಾರು ಎಲ್ಲ ವೈಟ್ ಲೆಗಾರ್ನ್ಸೇ, ಅದನ್ನು ವೈಟ್ ಲೆಗಾರ್ನ್ಸೇ, ಪೇರೆಂಟ್ ಈಸ್ ಬೇಸಿಕಲಿ ವೈಟ್ ಲೆಗಾರ್ನ್. ಅದರಲ್ಲಿ ಬೇರೆ ಬೇರೆ ತಳಿಗಳು ಅಂದರೆ ಬೇರೆ ಬೇರೆ ಕಂಪ್ನಿಗಳು ಅವರೇ ಅಭಿವೃದ್ಧಿಪಡಿಸ್ಕೊಂಡು ಅವರೇ ಒಂದು ಹೆಸರಿಟ್ಕೊಂಡು ಇದ್ದಾರೆ. ಅದರಲ್ಲಿ ವೈಟ್ ಲೆಗಾರ್ನ್ ವೆರೈಟೀಸಲ್ಲಿ ಏನೇನಂದರೆ BV3 Red ಅಂತ ಒಂದು ಬರುತ್ತೆ, ಡಿಕ್ಯಾಲ್ಬ್ ಅಂತ ಒಂದು ಬರುತ್ತೆ, ಹೈಲೈನ್ ಬರುತ್ತೆ, ಹೈಸೆಕ್ಸ್ ಅಂತ ಬರುತ್ತೆ, ಸ್ಕೈಲಾರ್ಕ್ ಲೇಯರ್ಸ್ ಬರುತ್ತೆ. ಹೀಗೆ ಇದು ಇಷ್ಟು ವೆರೈಟೀಸೂ ಇಂಡ್ಯಾವಲ್ಲಿ ಸಿಕ್ಕಲ್ಲ. ನಮ್ಮಲ್ಲಿ ಒಂದು 4 ವೆರೈಟಿ ಇಂಡ್ಯಾವಲ್ಲಿ ಸಿಗುತ್ತೆ. ಸೌತ್ ಇಂಡ್ಯಾದಲ್ಲಿ BV3 Red, ಹೈಲೈನು, ಹೈಸೆಕ್ಸು, ಲೋಮನ್ನು ತುಂಬ ಪಾಪ್ಯುಲರ್ ಬ್ರೀಡ್ಸು. ಅದರಲ್ಲೂ BV3 Red ತುಂಬ ಪಾಪ್ಯುಲರ್ ಮಾರ್ಕೆಟು, ಬಹುಶಃ ಒಂದು 70% ಅವ್ರದ್ದೇ ಅಂತ ಒಂದು ಲೆಕ್ಕಾಚಾರದಲ್ಲಿ ಅನಿಸುತ್ತೆ ನಮಗೆ. ಇವುಗಳು ಸಾಮಾನ್ಯ ಮರಿ ಬ್ರೂಡಿಂಗ್ ಗ್ರೋಯಿಂಗ್ಸಲ್ಲಿ 4.5-4.75 ಕೆಜಿ ಮೇವು ತಿನ್ನುತ್ತೆ. ಅಂದರೆ 0-18 ವಾರದವರೆಗೂ 4.5-5 ಕೆಜಿ ಒಳಗೆ ಫೀಡ್ ತಿನ್ನುತ್ತೆ. ತಿರ್ಗಾ 18 ವಾರದಿಂದ 72 ವಾರ ಲೆಕ್ಕ ಇಟ್ಕೊಂಡು, ಈಗೆಲ್ಲ 90 ವಾರ 100 ವಾರದವರೆಗೂ ಇಟ್ಕೋತಾ ಇದ್ದಾರೆ ಕೋಳಿಗಳು, ಬಟ್ 72 ವಾರ ಇಟ್ಕೊಂಡು 72 ವಾರ ಅವ್ರಿಗೆ ಇಟ್ಕೊಂಡ್ರೆ ನಿಮಗೆ 40-41 ಕೆಜಿ ಫೀಡ್ ತಿನ್ನುತ್ತೆ, 320-330 ಮೊಟ್ಟೆ ಕೊಡುತ್ತೆ. ಅಂದರೆ ಬೇರೇನು ಸ್ಲಮ್ಸ್ ಆಗಬಾರ್ದು, ಕಾಯಿಲೆ ಬರಬಾರ್ದು, ಪ್ರೊಡಕ್ಷನ್ ಸ್ಲಮ್ಸ್ ಆಗಬಾರ್ದು. ಪ್ರೊಡಕ್ಷನ್ ಸ್ಲಮ್ಸ್ ಒಂದಾದರೆ ಒಂದು 3-4 ಮೊಟ್ಟೆ ಕಮ್ಮಿ ಆಗೋದು ಅಷ್ಟೇ. 330 ಬರಬಾರ್ದು, 327, 326 ಹಂಗೆ ಬರ್ಬೋದು. ತುಂಬ ಸ್ಲಮ್ಸ್ ಆದರೆ ಅವಾಗ 310-315 ಕಿಳಿದೋಗ್ಬಿಡುತ್ತೆ. ಯಾಕಂದರೆ ಮೇವೇನು ಕಮ್ಮಿ ಏನು ತಿನ್ನಲ್ಲ ಅವು, ಮೇವು ಅಷ್ಟೇ ಇರುತ್ತೆ, ಮೊಟ್ಟೆ ಕಮ್ಮಿ ಆಗುತ್ತೆ. ಮೊಟ್ಟೆ ಕೋಳಿ ಸಾಕಣೆಯಲ್ಲಿ 3 ಹಂತ, ಒಂದು ಬ್ರೂಡಿಂಗ್ ಅಂತ, ಒಂದು ಗ್ರೋಯಿಂಗ್ ಅಂತ, ಒಂದು ಲೇಯಿಂಗ್ ಅಂತ. ಬ್ರೂಡಿಂಗು 0-8 weeks ಮಾಡ್ತಾರೆ, ಗ್ರೋಯಿಂಗು 8-17-18 weeks ಮಾಡ್ತಾರೆ, 18 ವಾರ, 8-18 ವಾರ. ಲೇಯಿಂಗು 18-72 ಅಥವಾ ಕೆಲವರು ಮುಂದುವರ್ಸ್ಕೊಂಡು ಹೋಗ್ತಾರೆ 80-90. ಪ್ರೊಡಕ್ಷನ್ ಈಗ ತುಂಬ ಚೆನ್ನಾಗಿರ್ತದೆ, 330 ಮೊಟ್ಟೆ ಬರ್ತದೆ ಅಂತಂದರೆ 72 ವಾರದಲ್ಲೂ 85-86% ಪ್ರೊಡಕ್ಷನ್ ಬರ್ತಾ ಇರ್ತದೆ. ಅಂದರೆ 10,000 ಕೋಳಿ ಇದ್ದಾರೆ, 8,600 ಮೊಟ್ಟೆ ಬರ್ತಾ ಇರ್ತದೆ ದಿನಾಲು. ಹಂಗಾಗಿ ಕಲ್ಲು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಹಂಗೆ ಇಟ್ಕೋತಾರೆ. ಬೇರೆ ಬೇರೆ ರೇಯರಿಂಗ್ ಸಿಸ್ಟಮ್ ಇದೆ. ಈಗ ಆಧುನಿಕವಾಗಿ ಮಾಡೋದಾದರೆ ಮೊದಲೆಲ್ಲ 1+3 ಅಥವಾ 1+4 ಅಥವಾ 1+1+5 ಆ ಥರ ಮಾಡ್ತಾಯಿದ್ರು. ಅಂದರೆ ಏನಂದರೆ ಒಂದು ಬ್ರೂಡರ್ ಶೆಡ್ಡು, 3 layer ಶೆಡ್ಡು. ನಾನು ಮೈಸೂರಿಗೆ 1989-1990 ನೋಡೋದಕ್ಕೆ ಶುರು ಮಾಡಿದಾಗ ಹೆಚ್ಚಿನವರೆಲ್ಲ, ಸುಮಾರು ಜನ ಎಲ್ಲ ಈ ಹಳ್ಳಿಗಳ ಕಡೆ ಎಲ್ಲ ಒಂದು ಬ್ರೂಡರ್ ಗ್ರೋಯರು 3 layer ಅಥವಾ 4 layer ಇಟ್ಕೋತಾಯಿದ್ರು. ಮೈಸೂರು ಸಿಟಿಯಲ್ಲಿ ದೊಡ್ಡ ದೊಡ್ಡ ಫಾರ್ಮ್ಸ್ ಇದ್ವು. ದೊಡ್ಡದು ಅಂತಂದರೆ ಆಗಿನ ಕಾಲದಲ್ಲಿ ಒಂದು 25-30 ಸಾವಿರದೇ ದೊಡ್ಡದು, ಈಗೆಲ್ಲ 2-3 ಲಕ್ಷ ಇರ್ತದೆ, ಆವಾಗ ಅದೇ ದೊಡ್ಡದು. ಈಗಿನ ಸಿಸ್ಟಮಲ್ಲಿ 1+1+6 ಅಥವಾ 1+2+8 ಅಂದರೆ ಒಂದು ಬ್ರೂಡ್ರು, ಒಂದು ಗ್ರೋಯರು, 6 layer. ಈಗಲೂ 5 layer ಇಟ್ಕೊಂಡ್ರು ಇದ್ದಾರೆ, 6 layer. ಅಥವಾ ಒಂದು ಬ್ರೂಡ್ರು, 2 ಗ್ರೋಯರು, 8 layer, 9 layer ಇಟ್ಕೊಂಡ್ರು ಇದ್ದಾರೆ. ಈವನ್ 10 layer ಇಟ್ಕೊಂಡ್ರು ಮಾಡ್ಕೊಳ್ಳೋರು ಮಾಡ್ಕೋಬೋದು, 2 ಗ್ರೋಯರ್ ಇರ್ತದೆ ಅವಾಗ. ಬ್ರೂಡ್ರ್ ಶೆಡ್ಡು ನಾವು ಆಲ್ ಹೇಳ್ದಂಗೆ ಮೊದಲನೇ ದಿವಸದಿಂದ ಒಂದು 7-8 ವಾರದವರೆಗೂ ಇರುತ್ತೆ. ಗ್ರೋಯರ್ ಶೆಡ್ಡಲ್ಲಿ 7-8 ವಾರದಿಂದ 16-17 ವಾರದವರೆಗೂ ಇರ್ತದೆ. ಲೇಯರ್ ಶೆಡ್ಲಿ 18-72 ಅಥವಾ 100-105 ಅದು ಅಂದರೆ ಅವರ ಫಾರ್ಮ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಹೇಗೆ ಚಿಕ್ಸ್ ತರಿಸ್ಕೋತಾರೆ ಅದ್ರ ಮೇಲೆ ಹೋಗುತ್ತೆ. ಮತ್ತು ರೇಟ್ ಚೆನ್ನಾಗಿದ್ದರೆ ಹಂಗೆ ಮುಂದುವರಿಸ್ಬಿಡ್ತಾರೆ. ಈಗ ಚಳಿಗಾಲದಲ್ಲಿ ರೇಟ್ ತುಂಬ ಚೆನ್ನಾಗಿರ್ತದೆ, ಅವಾಗ ಏನು ಮಾಡ್ತಾರೆ, ಕಲ್ಲು ಮಾಡಲ್ಲ, ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಬ್ರೂಡಿಂಗ್ ಶೆಡ್, ಬ್ರೂಡಿಂಗ್ ಶೆಡ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಬ್ರೂಡಿಂಗ್ ಶೆಡ್ಡಲ್ಲಿ ಕೋಳಿ, ಮರಿ, ತಾಯಿ, ಮೊಟ್ಟೆ ಒಡೆದು ಮರಿ ಮಾಡ್ತಲ್ಲ, ಅದು ಏನೇನು ಕಂಡೀಷನ್ಸಲ್ಲಿ ಮರಿನ ಇಟ್ಕೊಂಡು ಬೆಳೆಸುತ್ತೆ ಆ ಥರ ನಾವು ಅಲ್ಲಿ ಶಾಖ ಒದಗಿಸೋದಿರ್ಬೋದು, ಎನ್ವೈರ್ಮೆಂಟ್ ಕೊಡಬೇಕು, ವಾತಾವರಣ ಕೊಡಬೇಕು. ಮೊದಲನೇ ವಾರ ಮರಿ ಬರೋಕ್ಕೆ ಮೊದಲೇ ನಾವು ಶೆಡ್ಡನ್ನು ಚೆನ್ನಾಗಿ ಸಿಂಪರಣೆ ಮಾಡಿ ಎಲ್ಲ ಬರ್ನ್ ಮಾಡಿ, ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆಲ್ಲ ಬರ್ನ್ ಮಾಡಿ ಮತ್ತು ಸ್ಪ್ರೇ ಮಾಡಿ, ಸ್ಪ್ರೇ ಮಾಡೋಕ್ಕೆ ಸುಮಾರು ಕೆಮಿಕಲ್ ಸಿಗ್ತದೆ, ಎಲ್ಲ ಸ್ಪ್ರೇ ಮಾಡಿ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಮತ್ತು ಸುತ್ತ ಹೊರಗಡೆ ಏನು ಅಂದರೆ ಏನು ಅದು ಅಂತ ಬರೆದಿರೋದ್ರ ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಶೆಡ್ಡೆಲ್ಲ ಕವರ್ ಮಾಡಿ ಫ್ಯೂಮಿಗೇಟ್ ಮಾಡಿ ಪ್ರೀ ಹೀಟ್ ಮಾಡಿ ಇಟ್ಕೋಬೇಕು. 24 ಗಂಟೆ ಮೊದಲೇ ಶೆಡ್ಡನ್ನು ವಾಮಾಗಿ ಇಟ್ಕೋಬೇಕು. ಮರಿ ಬಂದ ಮೇಲೆ ನಾವು ವಾಮ್ ಕೊಡೋಕ್ಕೆ ಶುರು ಮಾಡಬಾರ್ದು, ಮೊದಲೇ ನಾವು ಕೊಟ್ಟಿಟ್ಕೋಬೇಕು. 24 ಗಂಟೆ ಮೊದಲೇ ಮಾಡಿದ್ರೆ ಒಳ್ಳೇದು, ಅವಾಗ ಮರಿ ಡೈರೆಕ್ಟಾಗಿ ಬೆಚ್ಚಿಗಿನ ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಇಲ್ಲ ಅಂದರೆ ಇವ್ದು ಬಂದಮೇಲೆ ನಾವು ಶಾಖ ಆನ್ ಮಾಡಿದ್ರೆ ಬೆಚ್ಚಿಗಿನ ವಾತಾವರಣಕ್ಕೆ ಹೋಗಲ್ಲ, ಅದು ಟೈಮ್ ತೊಗೊಳುತ್ತೆ, ಅಷ್ಟೇ ಸುಮಾರು ಮರಿಗಳು ಸ್ಲೋ ಆಗಿಬಿಡ್ತವೆ. ಮರಿ ಬಿಟ್ಕೊಳ್ಳೆ ಎಲ್ಲ ಕಡೆ ಓಡಾಡ್ತಾ ಇರಬೇಕು, ಮತ್ತು ಫೀಡು ಎಲ್ಲಿದೆ, ನೀರೆಲ್ಲಿದೆ ಅಂತ ಹುಡುಕ್ತಾ ಇರಬೇಕು. ಅದು ಆ್ಯಕ್ಟಿವ್ ಮರಿ. ಅದು ಟೆಂಪ್ರೇಚರು ಮೊದಲನೇ ವಾರ 90-95 ಡಿಗ್ರಿ ಫ್ಯಾರ್ನೆಟ್ ಇರಬೇಕು, ಎರಡನೇ ವಾರ 85-90 ಡಿಗ್ರಿ ಫ್ಯಾರ್ನೆಟ್ ಇರಬೇಕು, ಸೆಂಟಿಗ್ರೇಡಲ್ಲಿ ಹೇಳಬೇಕಾದ್ರೆ 33-35 ಮೊದಲನೇ ವಾರ, 33-33 ಎರಡನೇ ವಾರ, ಮೂರನೇ ವಾರ 83-85 ಅಂದರೆ 29-31 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಆಮೇಲೆ 75-80 ಇದ್ದರೆ ಒಳ್ಳೆಯದು. ತುಂಬ ಚಳಿ ಇದ್ದರೆ ತುಂಬ ಮರಿಗಳು ತಡೆಯಲ್ಲ, 4 ವಾರ ಕಡಿಮೆ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಅದು ಚಳಿಗಾಲದಲ್ಲಿ, ಬೇಸಿಗೆಗಾಲದ ರಸಿಕೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಚಳಿಗಾಲದಲ್ಲಿ ನಾವು 4 ವಾರ ಕರೆಕ್ಟಾಗಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮಾರ್ಟಿಲಿಟಿ ಬಂದುಬಿಡುತ್ತೆ ಅಥವಾ ಅನ್ಅಬ್ಸಾರ್ಬ್ ಯೋಕ್ಸ್ ಇರುತ್ತೆ ಅಥವಾ ವೆಂಟ್ ಬ್ಲಾಕೇಜ್ ಆಗಿಬಿಡುತ್ತೆ, ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬರ್ತದೆ. ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರುತ್ತೆ ತುಂಬ ಚಳಿ ಆದರೆ, ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬರ್ತದೆ. ನೀರು ಚೆನ್ನಾಗಿರಬೇಕು, ಒಳ್ಳೆ ಕ್ವಾಲಿಟಿ ನೀರು ಕೊಡಬೇಕು. ನೀರಲ್ಲಿ ಬ್ಯಾಕ್ಟೀರಿಯಲ್ ಲೋಡು ಚೆಕ್ ಮಾಡಿಸ್ಕೊಂಡಿರಬೇಕು, ಬ್ಯಾಕ್ಟೀರಿಯಲ್ ಲೋಡು 100 BPMಗಿಂತ ಜಾಸ್ತಿ ಇರಬಾರ್ದು, ಹಾರ್ಡ್ನೆಸ್ಸು ಅಷ್ಟೇ 200 BPMಗಿಂತ ಜಾಸ್ತಿ ಇರಬಾರ್ದು. ಸೊ ಮೈಕ್ರೋಬಿಯಲ್ ಲೋಡು ಚೆಕ್ ಮಾಡಿಕೊಂಡಿರಬೇಕು, 100ಗಿಂತ ಈಕ್ವಲ್ ಅಕೌಂಟ್ ಜಾಸ್ತಿ ಇರಬಾರ್ದು. ಮೈಕ್ರೋಬಿಯಲ್ ಹಾರ್ಡ್ನೆಸ್ಸು ಅಷ್ಟೇ 200 BPMಗಿಂತ ಜಾಸ್ತಿ ಇರಬಾರ್ದು. ಅದು ಹಾರ್ಡ್ನೆಸ್ ಇದ್ದರೆ ಅದಕ್ಕೆ ಸೂಕ್ತ ಮೆಷರ್ಸ್ ತೊಗೊಂಡು ಮಾಡ್ಕೋಬೇಕು. ಹಾರ್ಡ್ನೆಸ್ ಜಾಸ್ತಿ ಇದ್ದರೆ ಗೌಟ್ ಆಗೋ ಚಾನ್ಸಸ್ ಇರ್ತದೆ ಕೋಳಿಗೆ, ಹಾಗಾಗಿ ಹಾರ್ಡ್ನೆಸ್ ಚೆಕ್ ಮಾಡಿಸ್ಕೊಂಡು ಜಾಸ್ತಿ ಹಾರ್ಡ್ನೆಸ್ ಇದ್ದರೆ ಅದನ್ನು ಸರಿ ಮಾಡಿಸ್ಕೊಂಡು ಉಪಯೋಗಿಸ್ಕೋಬೇಕು ನೀರು. ಆದರೆ ಶೆಡ್ಡಲ್ಲಿ ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟ್ರ್ ಒಂದು ಎಳ್ಮೂರು ಇಟ್ಕೊಂಡ್ರೆ ಒಳ್ಳೆಯದು. ಆ ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟ್ರದ್ದು ಏನು ಕೆಲಸ ಅಂತಂದರೆ ಅದು ಶೆಡ್ಡಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇತ್ತು ಎಷ್ಟು ಮಿನಿಮಮ್ ಇತ್ತು ಎರಡು ತೋರಿಸುತ್ತೆ. ಇಲ್ಲಾಂದರೆ ನಾ ಕೆಲಸದವರು ಏನು ಹೇಳಿದ್ರು ಅವರು ಸರಿಯಾಗಿ ನೋಡ್ಕೊಳ್ಳಲ್ಲ. ನಮಗೆ ಇಂಡಿಕೇಟ್ ಮಾಡೋದು ಕರೆಕ್ಟಾಗಿದ್ದಾರೆ ಟೆಂಪ್ರೇಚರು, ಸರಿಯಾಗಿ ಮಾನಿಟ್ರ್ ಮಾಡಿದಾರಾ ಇಲ್ಲ ಕೆಲಸದವರು ಅಂತ ನೋಡೋದು ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟ್ರೆ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟ್ರು ಒಂದು 4-5 ಕಡೆ ಇಟ್ಕೊಂಡು ನಾವೇ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ಅದೇ ಕೆಲಸಕ್ಕೆ ಯಾರನ್ನ ಒಬ್ಬರು ಬಿಟ್ಟರು ಒಳ್ಳೆಯದು. ಇನ್ನು ಶಾಖ ಕೊಡೋಕ್ಕೆ ಮೊದಲೆಲ್ಲ ಇದ್ಲು ಸೌದೆ ಎಲೆಕ್ಟ್ರಿಸಿಟಿ ಅಂತೆಲ್ಲ ಮಾಡ್ಕೊತಾ ಇದ್ವಿ, ಈಗ ಬದಲಾಗಿದೆ. ಸುಮಾರು ಜನ ಸೋಲಾರ್ ಯೂಸ್ ಮಾಡ್ತಾರೆ, ಸುಮಾರು ಜನ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾರೆ, ರೆಗ್ಯುಲರ್ ಗ್ಯಾಸ್ ಯೂಸ್ ಮಾಡ್ಕೋತಾರೆ, ಎಲೆಕ್ಟ್ರಿಕ್ಕು ಕೆಲವರು ಯೂಸ್ ಮಾಡ್ಕೋತಾರೆ, ಹೀಗೆ LPGನೂ ಯೂಸ್ ಮಾಡ್ಕೋತಾರೆ ಕೆಲವರು, ಮತ್ತು ಇನ್ಫ್ರಾರೆಡ್ ಯೂಸ್ ಮಾಡ್ಕೋಬೋದು. ಸಣ್ಣ ಸಣ್ಣ ಬ್ರಾಲರ್ ಫಾರ್ಮ್ ಅಥವಾ ಲೇಯರ್ ಫಾರ್ಮ್ ಸಣ್ಣ ಸಣ್ಣವು ಕೆರೋಸಿನ್ ಸ್ಟೌಸು ಮತ್ತು ಇದ್ದಲು ಸೌದೆ ಎಲ್ಲ ಯೂಸ್ ಮಾಡ್ಕೋತಾರೆ. ಈ ಇದ್ದಲು ಸೌದೆ ಇವರೆಲ್ಲ ಯೂಸ್ ಮಾಡೋರು ವೆಂಟಿಲೇಷನ್ ಚೆನ್ನಾಗಿಟ್ಕೋಬೇಕು. ವೆಂಟಿಲೇಷನ್ ಚೆನ್ನಾಗಿಲ್ಲದ ಹೋದರೆ ಕೋಳಿ ಮರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಕೋಳಿ ಮರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯಿತು ಅಂತಂದರೆ ಅದು ಬೆಳವಣಿಗೆ ಬರೋಲ್ಲ ಮತ್ತು ರೆಸ್ಪಿರೇಟ್ರಿ ಇನ್ಫೆಕ್ಷನ್ನು ಪ್ರಾಬ್ಲಮ್ ಬರ್ತದೆ. ಸೊ ಹಾಗಾಗಿ ಏನೇ ನಾವು ಬರ್ನಿಂಗ್ ಐಟಮ್ಸ್ ಈಗ ಚಾರ್ಕೋಲ್ ಇರ್ಬೋದು, ಸೌದೆ ಇರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು CNG ಇರ್ಬೋದು, ಕೆಲವರೆಲ್ಲ ಕೆರೋಸಿನ್ದು ಅಥವಾ ಡೀಸೆಲ್ದು ಸ್ಟೌ ಥರ ಯೂಸ್ ಮಾಡ್ಕೋತಾರೆ. ಏನೇ ಯೂಸ್ ಮಾಡಿದ್ರು ನಮಗೆ ವೆಂಟಿಲೇಷನ್ ಚೆನ್ನಾಗಿರಬೇಕು. ವೆಂಟಿಲೇಷನ್ ಇಲ್ಲ ಅಂತಂದರೆ ಕೋಳಿ ಗ್ರೋತ್ ಬರೋಲ್ಲ ಮತ್ತು ರೆಸ್ಪಿರೇಟರಿ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಮತ್ತು ಸಾವು ನೋವು ಸಹ ಜಾಸ್ತಿ ಆಗ್ತದೆ. ಕೋಳಿ ಹೆಂಗೆ ಪ್ರೊಡಕ್ಷನ್ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋದು ಮರಿ ಶೆಡ್ಡು, ಅಂದರೆ ಬ್ರೂಡ್ರ್ ಶೆಡ್ಡು, ಗ್ರೋವರ್ ಶೆಡ್ಡು. ಬ್ರೂಡ್ರ್ ಶೆಡ್ಡಲ್ಲಿ ಗ್ರೋತ್ ಚೆನ್ನಾಗಿ ಸರಿಯಾಗಿ ಬರಬೇಕು, ಬಾಡಿ ವೇಟ್ ಸರಿಯಾಗಿ ಬರಬೇಕು. ತಿರ್ಗಾ ಗ್ರೋವರ್ ಶೆಡ್ಡಲ್ಲೂ ಅಷ್ಟೇ, ಬಾಡಿ ವೇಟ್ ಸರಿಯಾಗಿ ಬರಬೇಕು, ಗ್ರೋತ್ ಸರಿಯಾಗಿ ಬರಬೇಕು, ಏನು ಡಿಸೀಸ್ ಏನು ಬರದಿರೋಂಗೆ ನೋಡ್ಕೋಬೇಕು. ಆವಾಗ ನಿಮಗೆ ಲೇಯರ್ ಸಹ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಬರ್ತದೆ, ಇಲ್ಲಾಂದರೆ ಪ್ರೊಡಕ್ಷನ್ನು ಕರೆಕ್ಟಾಗಿ ಬರಲ್ಲ. ಅದೇ ನಾವು ಅಂದ್ಕೊಳ್ಳೋದೇನಂತಂದರೆ ಸುಮಾರು ಜನ ಲೇಯಿಂಗಲ್ಲಿ ತಾನೇ ಆಮೇಲೆ ನೋಡೋಣ ಅಂತೇಳಿ ಬೇಕಾಗ್ಬಿಟ್ಟು ಮಾಡ್ಕೊಳೋಕ್ಕಾಗಲ್ಲ. ಬ್ರೂಡಿಂಗು ಚೆನ್ನಾಗಿರಬೇಕು, ಗ್ರೋಯಿಂಗು ಚೆನ್ನಾಗಿರಬೇಕು. ಬೆಳೆಯೋ ಗಿಡ ಪೈರಿನಲ್ಲಿ ಅಂತಂದಂಗೆ ಚಿಕ್ಸು ಗ್ರೋಯರ್ಸೇ ತುಂಬ ಇಂಪಾರ್ಟೆಂಟು. ಲೇಯರ್ಸು ಹೆಂಗಾದ್ರು ಒಂದು ಸ್ಟೇಜ್ ಬಂದುಬಿಟ್ಟಿರ್ತದೆ, ಅದರೇನು ಪ್ರಾಬ್ಲಮ್ ಇಲ್ಲ. ಲೇಯರ್ಸ್ ಲೇಯಿಂಗ್ ಸ್ಟೇಜಿಗೆ ಬರಬೇಕಾದ್ರೆ ಚಿಕ್ಸು ಗ್ರೋಯರ್ಸು ಚೆನ್ನಾಗಿ ಬೆಳೆಸ್ಕೋಬೇಕು. ಸೊ ಇನ್ ಬ್ರೂಡಿಂಗಲ್ಲಿ ಹ್ಯಾಚರಿ ಅವರೇ ಅವ್ರವ್ರದ್ದೇ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕೊಡ್ತಾರೆ, ಆ ಪರ್ಟಿಕ್ಯುಲರ್ ಏರಿಯಾ ಏನು ಬೇಕೋ ಆ ಥರ. ಒಂದೊಂದು ಹ್ಯಾಚರಿ ಒಂದೊಂದು ಹತ್ತತ್ರ ಆಲ್ಮೋಸ್ಟ್ ಸೇಮ್ ವ್ಯಾಕ್ಸಿನೇಷನ್ ಕೊಡ್ತಾರೆ. ಅವರು ಹೇಳ್ದಂಗೆ ಅವ್ರು ನೀವು ಫಾಲೋ ಮಾಡಿಕೊಂಡ್ರೆ ಸರಿ. ಮತ್ತು ಕೆಲವರೆಲ್ಲ 2 DBKing ಮಾಡಿಸ್ತಾರೆ. 2 DBKing ಅಂದರೆ ಫಸ್ಟ್ ವೀಕಲ್ಲೋ 10th ಡೇನೋ ಒಂದು ಸರಿ, ಪುನಃ 12 ವಾರ 12-15 ವಾರದವರೆಗೂ ಒಂದು ಸರಿ 2 ಸರಿ ಮಾಡ್ತಾರೆ. ಕೆಲವರು ಹ್ಯಾಚಿರೋರು ಅವ್ರದೇ ಡಿಬೇಕಿಂಗ್, ಪ್ರಿಸಿಷನ್ ಡಿಬೇಕಿಂಗ್ ಮಾಡಿ ಕಳಿಸ್ಬಿಡ್ತಾರೆ. ಇವ್ರಿಗೇನು ಮಾಡೋ ಕೆಲಸ ಇರೋಲ್ಲ ಡಿಬೇಕಿಂಗು. ಹಾಗೆ ಒಂದೊಂದು ಹ್ಯಾಚರಿಯವರು ಒಂದೊಂದು ಥರ ಮಾಡಿ ಕಳಿಸ್ತಾರೆ. ಹೆಚ್ಚಿನವರು ಡಿಬೇಕಿಂಗ್ ಮಾಡಲ್ಲ, ಅವರು ಡೇ ಓಲ್ಡ್ ಚಿಕ್ಸು ವ್ಯಾಕ್ಸಿನೇಟ್ ಮಾಡಿ ಕಳಿಸ್ಬಿಡ್ತಾರೆ, ನಾವು ಉಳಿದೆಲ್ಲ ಮಾಡ್ಕೋಬೇಕು. ಈ ಗ್ರೋಯರ್ ಬ್ರ್ಯಾಂಡ್ ಗ್ರೋಯರ್ನ 8-16 ವಾರ ಅಥವಾ 17 ವಾರ ಅಂದರೆ ಲೇಯರ್ ಶೀಟ್ ಖಾಲಿ ಇರಬೇಕು ಅವರು ಇದನ್ನು ತೆಗಿಬೇಕಾದ್ರೆ. ಸುಮಾರು ಜನ ರೇಟ್ ಚೆನ್ನಾಗಿದ್ದರೆ ಲೇಯಿಂಗ್ ಇನ್ನೊಂದು 2-3 ವಾರ ಕಂಟಿನ್ಯೂ ಮಾಡಿಬಿಡ್ತಾರೆ ರೇಟ್ ಚೆನ್ನಾಗಿದ್ದಾಗ, ಆವಾಗ ಇಲ್ಲೇ ಮೊಟ್ಟೆ ಶುರುವಾಗ್ಬಿಡುತ್ತೆ ಗ್ರೋಯರ್ ಶೆಡ್ಡಲ್ಲಿ. ಆ ಥರ ಮಾಡ್ಕೋಬಾರ್ದು. ರೇಟ್ ಚೆನ್ನಾಗಿರಲಿ, ಇಲ್ಲದೆ ಹೋಗಲಿ ಕೋಳಿ ತೆಗೆದುಬಿಟ್ರೆ ಮೊಟ್ಟೆ ಕೋಳಿ, ಆವಾಗ ಕ್ಲೀನ್ ಮಾಡಿಕೊಂಡು ಗ್ರೋಯರ್ ಕೋಳಿ ಲೇಯರ್ ಕೋಳಿ ಶಿಫ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲದಿದ್ದರೆ ಗ್ರೋಯರಲ್ಲೇ ಮೊಟ್ಟೆ ಶುರುವಾಗ್ಬಿಡುತ್ತೆ, ಮೊಟ್ಟೆ ತೆಗಿಯೋಕ್ಕೂ ಆಗಲ್ಲ, ಯಾಕಂದರೆ ಅಲ್ಲಿ ಲೇಯಿಂಗ್ ಇದಿರೋದಿಲ್ಲ, ರೋಲ್ ಎಗ್ ರೋಲ್ ಇರೋಲ್ಲ. ಹಾಗಾಗಿ ಎಷ್ಟು ಕರೆಕ್ಟಾಗಿ ಟೈಮಿಗೆ ಲೇಯರ್ಸು ಕಲ್ ಮಾಡಬೇಕು, ಗ್ರೋಯರ್ನು ಶಿಫ್ಟ್ ಮಾಡಿಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಮೊಟ್ಟೆ ಗಲೀಜ್ ಆಗಿರ್ತದೆ, ಮೊಟ್ಟೆ ತೊಗೊಳೋರು ಅದನ್ನು ತೊಗೊಳೋದಿಲ್ಲ, ತೆಗಿಯೋಕ್ಕೂ ಆಗಲ್ಲ, ಕೈ ಹಾಕಿ ತೆಗೆದ್ರೆ ಕೈಯೆಲ್ಲ ಪರ್ಚ್ಕೊಂಡು ಗಾಯ ಆಗುತ್ತೆ ಜನಗಳದ್ದು, ಲೇಬರ್ದು. ಹಾಗಾಗಿ ಎಲ್ಲ ಟೈಮ್ ಸೈಮ್ ಸರಿಯಾಗೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದು. ಗ್ರೋವರ್ಗೂ ಹೆಚ್ಚಿನ ವ್ಯಾಕ್ಸಿನೇಷನ್ಸು ಗ್ರೋವರ್ ಸ್ಟೇಜಲ್ಲೇ ಆಗೋದು. ಮರಿ ಸ್ಟೇಜಲ್ಲಿ ಒಂದಷ್ಟು ವ್ಯಾಕ್ಸಿನೇಷನ್ಸ್ ಆಗ್ತವೆ, ಗ್ರೋವರ್ ಸ್ಟೇಜಲ್ಲಿ ಆಗಲೇಬೇಕಾದಂಥ ಕೆಲವೊಂದು ವ್ಯಾಕ್ಸಿನೇಷನ್ ಇರ್ತವೆ, ಅದನ್ನು ತಪ್ಪಿಸದೆ ಎಲ್ಲವೂ ಮಾಡ್ಕೋಬೇಕು. ಗ್ರೋವರ್ ಸ್ಟೇಜ್ ಮಾಡಿದವ್ರೆ ಲೇಯರ್ ಸ್ಟೇಜ್ಗೆ ಹೋದರೆ ಲೇಯರ್ ಸ್ಟೇಜಲ್ಲಿ ಮಾಡೋಕ್ಕೆ ಹೋದಾಗ ಪ್ರೊಡಕ್ಷನ್ ಡ್ರಾಪ್ಸ್ ಆಗುತ್ತೆ, ಎಷ್ಟೋ ಸರಿ ಪ್ರೊಡಕ್ಷನ್ ರಿಕವರೇ ಆಗೋದಿಲ್ಲ. ನಾನು ಸುಮಾರು ಫಾರ್ಮ್ಸ್ ನೋಡ್ತೇನೆ, 97-98 ಬಂದುಬಿಟ್ಟಿರುತ್ತೆ, ಕೆಲವೊಂದು ವ್ಯಾಕ್ಸಿನೇಷನ್ಸ್ ಆಗಿರಲ್ಲ, ಮಾಡಲೇಬೇಕು ಅಂತ ಮಾಡ್ತಾರೆ, ಮಾಡಿದಾಗ ಅದು 70-80% ಪ್ರೊಡಕ್ಷನ್ ಬಂದುಬಿಡುತ್ತೆ, ಅದರ ರಿಕವರ್ ಆಗೋದೇ ಕಷ್ಟ ಆಗಿಬಿಡುತ್ತೆ. ಹಂಗಾಗಿ ಆದಷ್ಟು 99% ನೀವು ವ್ಯಾಕ್ಸಿನೇಷನ್ನು ಡಿ ಬೇಕಿಂಗು ಏನು ಪ್ರೊಸೀಜರ್ಸ್ ಇದೆ ಬಿಫೋರ್ ಶಿಫ್ಟಿಂಗ್ ಟು ಲೇಯರ್, ಲೇಯರ್ ಶಿಫ್ಟ್ಗೆ ಶಿಫ್ಟ್ ಮಾಡೋ ಮೊದಲೇ ನೀವು ಮಾಡಿಕೊಂಡ್ರೆ ಉತ್ತಮ. ಅದರಿಂದ ನಿಮಗೆ ಇಳುವರಿನೂ ಚೆನ್ನಾಗಿ ಬರ್ತದೆ. ನಾವು ಎಲ್ಲ ಶಿಫ್ಟಿಂಗ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಈ ಒಂದು ಕೋಳಿ 330 ಕೊಡೋ ಬದಲಿಗೆ 300 ಕೊಟ್ಟರೆ ಅಥವಾ 310 ಮೊಟ್ಟೆ ಕೊಟ್ಟರೆ 20 ಮೊಟ್ಟೆ ಹೋಗುತ್ತೆ. 10,000 ಕೋಳಿಗೆ 20 ಮೊಟ್ಟೆ ಅಂತಂದರೆ 200,000 ಮೊಟ್ಟೆ ಹೋಯಿತು. 200,000 ಮೊಟ್ಟೆ ಅಂದರೆ 6 ರೂಪಾಯಿ ಒಂದು ಮೊಟ್ಟೆ ಇಟ್ಕೊಳ್ಳಿ, 1,200,000 ರೂಪಾಯಿ ಹೋಯಿತು. ಸೊ ಒಂದು ಶೆಡ್ಡಿಂದ ನಮಗೆ 1,200,000 ರೂಪಾಯಿ ಲಾಸ್ ಆಗುತ್ತೆ. ಸೊ 1,200,000 ಇಂಟು 5 ಶೆಡ್ ಆ ಥರ ಆಯಿತು ಅಂತಂದರೆ 12,560. ನಾವೀಗೆಲ್ಲ 6 ಶೆಡ್ ಮಾತಾಡ್ತಿದ್ದೀವಿ, 12,72,00,000 ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ರೈತರಿಗೂ ಗೊತ್ತಿದ್ದು, ಆದರೂ ನಾವು ಪದೇ ಪದೇ ಹೇಳ್ತಿರ್ತೀವಿ, ನೀವು ಆದಷ್ಟು ಎಲ್ಲವೂ ಆ ಟೈಮ್ಗೆ ನೀವು ಮಾಡ್ಕೋಬೇಕು ಅಂತ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಗ್ರೋವರಲ್ಲಿ ಹೊಸ ಪದ್ಧತಿಗಳೇನು ಅಂತ ಅಂದ್ಕೊಂಡ್ರೆ, ಎರಡು ಗ್ರೋವರು 8 ಲೇಯರ್ ಪದ್ಧತಿ ಅಂದರೆ 1+2+8 ಅಂತ ನಾನು ಆಗಲೇ ಹೇಳಿದೆ ಅದು. ಮತ್ತು ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ಅಥವಾ ಫಾಗರ್ ಹಾಕೊಳ್ಳಿ ಶೆಡ್ಡುಗಳು. ಈಗೆಲ್ಲ ಬರ್ತಾ ಬರ್ತಾ ವರ್ಷ ವರ್ಷ ಟೆಂಪ್ರೇಚರ್ 1-1.5 ಡಿಗ್ರಿ ಎಕ್ಸ್ಟ್ರಾನೇ ಜಾಸ್ತಿನೇ ಆಗ್ತಾಯಿದೆ. ಹಾಗಾಗಿ ಸಪೋರ್ಟಿವ್ ಆಗಿ ನಾವು ಬೇಸಿಗೆಯಲ್ಲಿ ಎಸ್ಪೆಷಲಿ 38-39-40 ಹೋಗ್ಬಿಡ್ತಾ ಇದೆ ಮೈಸೂರು. ಸ್ಪ್ರಿಂಕ್ಲರು ಫಾಗರ್ ಹಾಕೋದು, ಶೆಡ್ ಮೇಲೂ ಸ್ಪ್ರಿಂಕ್ಲರ್ ಹಾಕೋಬೋದು. ಮತ್ತು 6-8 ವಾರ ಅಥವಾ 5 ವಾರ ಟೈಮಲ್ಲಿ ಕೋಳಿಗಳನ್ನ, ಸಣ್ಣ ಕೋಳಿಗಳನ್ನ ಬೇರೆ ಬೇರೆ ಮಾಡ್ಕೋಬೇಕು. ಬೇರೆ ಬೇರೆ ಮಾಡಿಕೊಂಡು ಸಣ್ಣ ಕೋಳಿಗೆ ಅದಕ್ಕೆ ಸಪ್ರೇಟಾಗಿ ಒಂದು ಎಕ್ಸ್ಟ್ರಾ ಫೀಡು, ಟಾನಿಕ್ಸು, ತೂಕ ಸರಿಯಾಗಿ ಬರೆಯೋದಕ್ಕೆ ಮಾಡಿಕೊಂಡ್ರೆ ಅವಾಗ ಒಂದೇ ಯೂನಿಫಾರ್ಮ್ ಬರ್ತದೆ. ಯೂನಿಫಾರ್ಮಿಟಿ ಎಷ್ಟು ಚೆನ್ನಾಗಿರುತ್ತೆ ಕೋಳಿ ಬ್ರೂಡಿಂಗ್ ಗ್ರೋಯಿಂಗಲ್ಲಿ, ಪೀಕು ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾವ ಫಾರ್ಮ್ ಯೂನಿಫಾರ್ಮ್ ಫ್ಲಾಕ್ ಯೂನಿಫಾರ್ಮ್ ಇರುತ್ತೆ, 98-99% ಪ್ರೊಡಕ್ಷನ್ ಬರುತ್ತೆ. ಯಾವುದು ಯೂನಿಫಾರ್ಮ್ ಇರಲ್ಲ, ಒಂದು ಕೋಳಿ 1 ಕೆಜಿ ಇರುತ್ತೆ, ಒಂದು ಕೋಳಿ 1.5 ಕೆಜಿ ಇರುತ್ತೆ, ಅವಾಗ ಪ್ರೊಡಕ್ಷನ್ 93-92 ಅಷ್ಟೇ ಬರೋದು. ಸೊ ಎಲ್ಲ 1.2-1.25 ಇದ್ದರೆ 16 ವಾರಕ್ಕೆ ನಿಮಗೆ 97-98 ಈಸಿಯಾಗಿ ಬರುತ್ತೆ. ಮತ್ತು ಅದು 4-5 ವಾರ ಇರುತ್ತೆ, ಅದು ಸ್ವಲ್ಪ ದಿನ ಅಲ್ಲ, 2-3 ದಿನ ಅಲ್ಲ, ಒಂದು 98% 4-5 ವಾರ ಸಹ ನೋಡಿದ್ದೀನಿ ನಾನು. ಮತ್ತು ಗ್ರೋಯರಲ್ಲಿ ಈಗ ನಮಗೆ ಕೆಲವೊಂದು ತಿಂಗಳಲ್ಲಿ ಕಡಿಮೆ ಸೂರ್ಯನ ಬೆಳಕಿರ್ತದೆ, ಕೆಲವೊಂದು ತಿಂಗಳಲ್ಲಿ ಅಂದರೆ ಹಗಲು ಕಮ್ಮಿ ಇರ್ತದೆ, ಕೆಲವೊಂದು ತಿಂಗಳಲ್ಲಿ ಹಗಲು ಜಾಸ್ತಿ ಇರುತ್ತೆ. ಹಗಲು ಕಮ್ಮಿ ಇರೋ ತಿಂಗಳುಗಳು ಅಂದರೆ ನವಂಬರ್, ಡಿಸೆಂಬರ್, ಜನವರಿ, ಆ ಟೈಮಲ್ಲಿ 1 ಗಂಟೆ ಗ್ರೋವರ್ಗೆ ಎಕ್ಸ್ಟ್ರಾ ಲೈಟ್ ಕೊಟ್ಕೋಬೇಕು. ಅಂದರೆ ನ್ಯಾಚುರಲ್ ಲೈಟ್ ಒಂದು 12-13 ಗಂಟೆ ಅಂತಂದಲ್ಲ, ಅವ್ರು ಲೆಕ್ಕ ಹಾಕ್ಕೊಂಡ್ರೆ 11 ಗಂಟೆ ಇದ್ದಾಗ 13 ಗಂಟೆ ಒಂದಂದರೆ 1 ಗಂಟೆ ಬೆಳಿಗ್ಗೆ 1 ಗಂಟೆ ಸಾಯಂಕಾಲ ಎಕ್ಸ್ಟ್ರಾ ಲೈಟ್ ಕೊಟ್ಕೊಂಡ್ರೆ ಪ್ರೊಡಕ್ಷನ್ನು ಬೇಗ ಬರುತ್ತೆ. ಇಲ್ಲಾಂದರೆ ಚಳಿಗಾಲದಲ್ಲಿ ಸಾಕಿದ ಕೋಳಿಗಳು ಪ್ರೊಡಕ್ಷನ್ನು ನಿಧಾನ ಆಗುತ್ತೆ, 19-20 ವಾರಕ್ಕೆ ಹೋಗುತ್ತೆ ಫಸ್ಟ್ ವೀಕ್. ಇದು ಮೊಟ್ಟೆ ಕೋಳಿ ನಿರ್ವಹಣೆ ಹೇಗೆ ಮಾಡೋದು, 18 ವಾರದಿಂದ 72 ವಾರದವರೆಗೂ ಈಗ ಹೇಳ್ತಿದ್ದೆ ಆಗಲೇ, 100 ವಾರನೂ ಇಟ್ಕೋತಾರೆ ಕೆಲವರು, ಯಾಕಂದರೆ ಮೊಟ್ಟೆ ರೇಟ್ ಚೆನ್ನಾಗಿರುತ್ತೆ ಮತ್ತು ಪ್ರೊಡಕ್ಷನ್ನು ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ 3 ಥರ ಫೀಡ್ ಮಾಡ್ತಾರೆ, ಒಂದು ಪ್ರೀಲೆ, ಮತ್ತು ಪೀಕ್ಲೆ, ಇನ್ನೊಂದು ಪೋಸ್ಟ್ ಪೀಕ್ಲೆ. ಸೊ ಪ್ರೀಲೆ ಅಂತಂದರೆ ಅದರಲ್ಲಿ ಚೆಲ್ಲಿಟ್ ಕಡಿಮೆ ಇರುತ್ತೆ ಮತ್ತು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಕೊಡ್ತಾರೆ. ಸೊ ದಟ್ ಕೋಳಿ ಈಗ 1.5 ಕೆಜಿ ಕೋಳಿ 1.5 ಕೆಜಿ 1,600 ಬರಬೇಕು, 400-450 ಬರಬೇಕು. ಹಾಗಾಗಿ ಕೋಳಿ ತೂಕನೂ ಬರಬೇಕು, ಮೊಟ್ಟೆನೂ ಬರಬೇಕು, ಮೊಟ್ಟೆ ನಂಬರು ಜಾಸ್ತಿ ಆಗಬೇಕು, ಮೊಟ್ಟೆ ಸೈಜು ಜಾಸ್ತಿ ಆಗಬೇಕು. ಸೊ ಎಲ್ಲ ಮೊಟ್ಟೆ ಇಟ್ಟಾಗ ಫಸ್ಟು 20 ಗ್ರಾಮ್ 25 ಗ್ರಾಮ್ ಇಡುತ್ತೆ, ಆಮೇಲೆ 30-35, ಆಮೇಲೆ 40-45 ಹಿಂಗೆ ಇಡುತ್ತೆ. ಆ ಪ್ರೀಲೇ ಟೈಮಲ್ಲಿ ಕೋಳಿ ಒಳ್ಳೆ ಫೀಡ್ ಕೊಡಬೇಕು, ಒಳ್ಳೆ ಫೀಡು ಕೊಡಬೇಕು, ಎಕ್ಸ್ಟ್ರಾ ಪ್ರೋಟೀನ್ ಕೊಡಬೇಕು. ಸೊ ದಟ್ ಮೊಟ್ಟೆ ನಂಬರು ಜಾಸ್ತಿ ಆಗಬೇಕು, ಕೋಳಿ ತೂಕನೂ ಜಾಸ್ತಿ ಆಗಬೇಕು. ಮತ್ತು ಆವಾಗ ನೀವು ಕೋಳಿ ತೂಕನೂ ಸಹ ಮಾನಿಟರ್ ಮಾಡಬೇಕು. ಕೋಳಿ ತೂಕ ಮಾನಿಟರ್ ಮಾಡಿದೆ, ನಾನು ಬರೀ ಸುಮ್ಮನೆ ಫೀಡ್ ಹಾಕ್ಕೊಂಡು ಬಟ್ಟೆ ಎತ್ಕೊಂಡು ಹೋದರೆ ಕೋಳಿ ಜಾಸ್ತಿ ಆಗ್ತಾಯಿದೆ, ತೂಕ ಜಾಸ್ತಿ ಆಗ್ತಾಯಿದೆ ಗೊತ್ತಾಗಲ್ಲ. ಒಂದು 300 300 ಎತ್ತಿದ್ರೆ ಆಮೇಲೆ ಯಾವಾದ್ರೂ ಬಡಕಿನ ಕೂತ್ಕೊಂಡ್ಬಿಡುತ್ತೆ. ಹಂಗಾಗಿ ಮೊಟ್ಟೆ ಲೆಕ್ಕನೂ ಜಾಸ್ತಿ ಆಗಬೇಕು, ಕೋಳಿ ತೂಕನೂ ಜಾಸ್ತಿ ಆಗಬೇಕು, ಮೊಟ್ಟೆ ಸೈಜು ಜಾಸ್ತಿ ಆಗಬೇಕು. ಇದು ಆಗೋ ಥರ ಪ್ರಿಗ್ಲೆ ಮತ್ತು ಪೀಕ್ಲೆ ಎರಡು ಕೊಡ್ತಾರೆ. ಪೀಕ್ಲೆ ಅಂತಂದರೆ 50% ಪ್ರೊಡಕ್ಷನಿಂದ 97-98 ಅದು ಬರೋವರೆಗೂ ಪೀಕ್ಲೆ, ಮತ್ತು 98% ಆಮೇಲೆ 88-87% ಇಳಿಯುತ್ತೆ ನಿಧಾನಕ್ಕೆ. 25-26 97-98% ಬಂದುಬಿಡುತ್ತೆ. ತಿರ್ಗಾ ಅದು 51-52 94-95% ಇರುತ್ತೆ. ಆಮೇಲೆ ನಿಧಾನಕ್ಕೆ 1-2% ಇಳಿತಾ ಹೋಗ್ತದೆ ಎರಡು ವಾರಕ್ಕೊಂದ್ಸರಿ. ಸೊ ಅಲ್ಲಿವರೆಗೂ ನೀವು ಪೀಕ್ಲೆ ಪ್ರೊಡಕ್ಷನ್ ಫೀಡೇ ಕೊಡಬೇಕು. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಫೀಡೇ ಕೊಡಬೇಕು, ಯಾಕಂದರೆ ನಾವು ಸ್ವಲ್ಪ ಫೀಡಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೂ ಪ್ರೊಡಕ್ಷನ್ ಬಿದ್ದೋಗ್ಬಿಡುತ್ತೆ. ಇದಾದಮೇಲೆ ಪೋಸ್ಲೆ, ಅಂದರೆ ಯಾವಾಗ 87-88% ಬಂದಮೇಲೆ ಪ್ರೋಟೀನ್ ಪರ್ಸೆಂಟೇಜ್ ಕಡಿಮೆ ಮಾಡ್ತೀವಿ, ಯಾಕಂದರೆ ಕೋಳಿ ಫೀಡಲ್ಲಿ ಕಾಸ್ಟ್ಲಿ ಐಟಮ್ ಪ್ರೋಟೀನೇ. ಸೊ ಪ್ರೋಟೀನ್ನ ಆವಾಗ ಕಮ್ಮಿ ಮಾಡ್ಬೋದು, ಕಮ್ಮಿ ಮಾಡಿ ಸ್ವಲ್ಪ ಎನರ್ಜಿ ಜಾಸ್ತಿ ಮಾಡ್ಕೋಬೋದು. ಮಾಡಿಕೊಂಡು ಅಮೈನೋ ಆಸಿಡ್ ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಕೋಬೋದು. ಅದನ್ನು 72 ವಾರದ ಕೆಲವರು ಇಟ್ಕೋತಾರೆ, ಇನ್ನು ಕೆಲವರು ಅವರ ಬ್ಯಾಚ್ ಪರ್ಚೇಸ್ ಅನುಸಾರ 100 ವಾರದವರೆಗೂ ಇಟ್ಕೋತಾರೆ, 105 ವಾರದವರೆಗೂ ಇಟ್ಕೋತಾರೆ. ಇದರಲ್ಲಿ ವಿಶೇಷ ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ಇಟ್ಕೋಬೇಕಾಗತ್ತೆ, ಯಾಕಂದರೆ ಈಗ ಈ ವರ್ಷ ವರ್ಷ ಟೆಂಪ್ರೇಚರ್ ಜಾಸ್ತಿನೇ. ಪ್ರತಿ ಸರಿನೂ ಎಲ್ಲರೂ ಫೋನ್ ಮಾಡ್ತಿರ್ತಾರೆ ಬೇಸಿಗೆ ಮಾಡಾಡಿ ಶುರು ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತ. ಆವಾಗ ನಾವು ಸ್ಪ್ರಿಂಕ್ಲರ್ ಆಡೋದಕ್ಕಾಗಲ್ಲ, ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಶೆಡ್ಡಲ್ಲಿ. ಮೊದಲೇ ಚಳಿಗಾಲದಲ್ಲೇ ಅಥವಾ ಮಾರ್ಚ್ ಏಪ್ರಿಲಲ್ಲೇ ಶೆಡ್ ರೆಡಿ ಮಾಡ್ಕೊಳ್ಬೇಕು, ಸ್ಪ್ರಿಂಕ್ಲರು, ಫಾಗರು, ಶೆಡ್ ಮೇಲೆ ಸ್ಪ್ರಿಂಕ್ಲರು, ಮತ್ತು ಕೋಳಿ ಮೇಲೂ ಸ್ಪ್ರೇ ಮಾಡೋದು, ಆ ಥರ ಎಲ್ಲ ಇಟ್ಕೋಬೇಕು. ಶೆಡ್ನ ಕೂಲಾಗಿಡೋದಕ್ಕೆ ಸುಮಾರು ಅಂದರೆ ಒಂದು ಎಕ್ಸಾಸ್ಟ್ ಹಾಕ್ಕೋಬೋದು ಸೆಂಟ್ರಲ್ಲಿ, ಸೈಡಲ್ಲಿ ಕರ್ಟನ್ಸ್ ಹಾಕಿ ನೀರು ಸ್ಪ್ರೇ ಮಾಡ್ಬೋದು, ಮತ್ತು ಫ್ಯಾನ್ಸ್ ಹಾಕ್ಕೋಬೋದು, ಸ್ಪ್ರಿಂಕ್ಲರ್ಸ್ ಹಾಕ್ಕೋಬೋದು, ಫಾಗರ್ಸ್ ಹಾಕ್ಕೋಬೋದು, ಮತ್ತು ಫೀಡನ್ನು ಕೂಲ್ ಅವರ್ಸಲ್ಲಿ ಮಾಡೋದು. ಕೂಲ್ ಅವರ್ಸ್ ಅಂದರೆ ಬೆಳಿಗ್ಗೆ 6-5 ಗಂಟೆ ಅಥವಾ ರಾತ್ರಿ 7-8 ಗಂಟೆ. ಸುಮಾರು ಜನ ನೋಡಿ ನಾನು ಅರ್ಲಿ ಮಾರ್ನಿಂಗ್ 1-6 ಗಂಟೆವರೆಗೂ ಲೈಟ್ ಹಾಕ್ಬಿಟ್ಟು ಅವು ಫೀಡ್ ಮಾಡಿಬಿಡ್ತಾರೆ. ಈಗೇನು ಟ್ರಾಲೀಸ್ ಇರುತ್ತೆ, ಟ್ರಾಲೀಸ್ ಅಳ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಹಾಗೂ ಮಾಡ್ಬೋದು. ಬೇಸಿಗೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತದೆ, ಫೀಡ್ ತಿನ್ನಲ್ಲ, ಮೊಟ್ಟೆ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಆಗೇಲಿ ಇಷ್ಟೆಲ್ಲ ಮಾಡಿಕೊಂಡ್ರೆ ಕೋಳಿ ಆರಾಮಾಗಿರುತ್ತೆ, ಪ್ರೊಡಕ್ಷನು ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಹೊಸದು ಏನಂತಂದರೆ ಎಸ್ಪೆಷಲಿ ಲೇಯರ್ ಫಾರ್ಮ್ಸು, ಒಂದು ಅವ್ರದ್ದೇ ಓನ್ ಫೀಡ್ ಮಾಡ್ಕೊಳ್ಳೋದು. ಇವೆಲ್ಲ 1989-90 ಹೆಚ್ಚಿನವರೆಲ್ಲ ಕಮರ್ಷಿಯಲ್ ಫೀಡ್, ಯಾವುದೋ ಕಂಪ್ನಿಯವರು ಫೀಡ್ ಮಾಡಿಕೊಡ್ತಾಯಿದ್ರು. ಆಮೇಲೆ ಆಮೇಲೆ 92-93 ಅವ್ರದ್ದು ಹೆಚ್ಚಿನವರೆಲ್ಲ ಓನ್ ಫೀಡ್ಗೆ ಹೊಟ್ಟೋದ್ರು, ಯಾರೋ ಕೆಲವರು ಕಮರ್ಷಿಯಲ್ ಫೀಡಲ್ಲಿದ್ದಾರೆ. ಈಗ ಹೆಚ್ಚಿನವರೆಲ್ಲರೂ ಎಲ್ಲಿ ಆಲ್ಮೋಸ್ಟ್ 100% ಎಲ್ಲ ಓನ್ ಫೀಡ್ ಇದ್ದಾರೆ. ಆಮೇಲೆ ಇನ್ನೊಂದು ಓನ್ ಮಾರ್ಕೆಟಿಂಗು, ಅದು ಹೊಸದು. ಕೆಲವರೆಲ್ಲ ಅವ್ರದೇ ಓನ್ ಮಾರ್ಕೆಟಿಂಗ್ ಬ್ರ್ಯಾಂಡ್ ಮಾಡಿಕೊಂಡು ಅವ್ರದೇ ಓನ್ ಮಾರ್ಕೆಟಿಂಗ್ ಮಾಡ್ಕೋತಾರೆ. ಮತ್ತು ಕೆಲವರು ಎಗ್ಸ್ನ ಒಂದಷ್ಟು ವೈಟಮಿನ್ಸು ಮತ್ತು ಫ್ಯಾಟಿ ಆ್ಯಸಿಡ್ಸು, ಒಮೆಗಾ 3 ಒಮೆಗಾ 6 ಎಕ್ಸ್ಟ್ರಾ ಬರೋ ಥರ ಫೋರ್ಟಿಫೈ ಮಾಡಿ ಸಹ ಎಗ್ಸ್ ಬ್ರ್ಯಾಂಡ್ ಮಾಡಿ ಮಾರ್ತಾರೆ. ಅದರಲ್ಲೂ ಬ್ರೌನ್ ಎಗ್ಸ್ನವರು ಅದಕ್ಕೊಂದು ಸಪ್ರೇಟ್ ಅಡಿಟಿವ್ಸ್ ಹಾಕಿ ಫೀಡಲ್ಲಿ ಅಮೈನೋ ಆ್ಯಸಿಡ್ಸು ಮತ್ತು ಫ್ಯಾಟಿ ಆ್ಯಸಿಡ್ಸ್ ಎಕ್ಸ್ಟ್ರಾ ಬರೋ ಥರ ಮಾಡಿ ಅದನ್ನು ಫೋರ್ಟಿಫೈ ಮಾಡಿ ಈಗ ರೈಸು ಹಾಲು ಎಲ್ಲ ಮಾಡ್ತಾರೆ. ನಂದಿನಿಯವರು ಹಾಲು ಸಹ ಫೋರ್ಟಿಫೈ ಮಾಡ್ತಾರೆ. ಆ ಥರ ಎಗ್ಸು ಸಹ ಫೋರ್ಟಿಫೈ ಮಾಡಿ ಅವರೇ ಬ್ರ್ಯಾಂಡ್ ಮಾಡಿ ಮಾರ್ತಾರೆ. ಅಂದರೆ ಅದಕ್ಕೆ 50 ಪೈಸಾ 1 ರೂಪಾಯಿ ಎಕ್ಸ್ಟ್ರಾ ಹಾಕ್ತಾರೆ ಒಂದು ಮೊಟ್ಟೆಗೆ. ಸೊ ಸಾಮಾನ್ಯವಾಗಿ 6 ರೂಪಾಯಿ 50 ಪೈಸಾ ಇದ್ದರೆ ಒಂದು ಮೊಟ್ಟೆ ಅದು 7-7.5 ರೂಪಾಯಿವರೆಗೂ ಸಹ ಮಾರ್ತಾರೆ ಕೆಲವರು. ಮತ್ತು ಶೆಡ್ ಮ್ಯಾನೇಜ್ ಮಾಡೋಕ್ಕೆ ಹೊಸದು ಕೆಲವೊಂದೆಲ್ಲ ರೋಬೋ ಯೂಸ್ ಮಾಡ್ಕೋತಾರೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೋತಾರೆ. ಮತ್ತು ಇ ಸಿ ಶೆಡ್ಸ್ ಅಂದರೆ ಎನ್ವೈರ್ಮೆಂಟ್ ಕಂಟ್ರೋಲ್ ಶೆಡ್ಸ್. ಅಂದರೆ ಅಲ್ಲಿ ಯಾವಾಗಲೂ ಒಂದೇ ಸಮಯ ಇರುತ್ತೆ, ಟೆಂಪ್ರೇಚರು ಇದು ಎಲ್ಲ ಒಂದೇ ಸಮಯ ಇರುತ್ತೆ, ಏನು ಏರುಪೇರ್ ಇರೋದಿಲ್ಲ. ನಮ್ಮಲ್ಲಿ ಓಪನ್ ಶೆಡ್ಸು ಅಲ್ಲ ಅದು, ಇ ಸಿ ಶೆಡ್ಸ್ ಬ್ರಾಯ್ಲರಲ್ಲಿ ತುಂಬ ಪಾಪ್ಯುಲರು, ಲೇಯರಲ್ಲಿ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಪೀಕ್ ಡಿಮ್ಯಾಂಡು ಪೀಕ್ ರೇಟ್ ಇದ್ದಾಗ ಎಲ್ಲ ಬ್ಯಾಚು ಪೀಕಲ್ಲಿ ಇರೋ ಥರ ನೋಡ್ಕೋತಾರೆ. ಸೊ ಅಂದರೆ ಈಗ ನಾ ಆಗಲೇ ಹೇಳಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜ್ಯಾನ್, ಈ ಇದರಲ್ಲಿ ಸಾಮಾನ್ಯ ರೇಟ್ಸ್ ಚೆನ್ನಾಗಿರುತ್ತೆ, ಮ್ಯಾಕ್ಸಿಮಮ್ ರೇಟ್ ಸಿಗುತ್ತೆ, 6-7 ರೂಪಾಯಿ ಸಿಕ್ಬಿಡುತ್ತೆ. ಆ ಟೈಮಲ್ಲಿ ಇವರು ಎಲ್ಲವೂ ಪೀಕಲ್ಲಿ ಇರೋ ಥರ ನೋಡ್ಕೋತಾರೆ, ಅದೊಂದು ಮಾಡ್ತಾರೆ. ಮತ್ತು ಆಟೋಮೆಟಿಕ್ ಫೀಡಿಂಗು, ಆಟೋಮೆಟಿಕ್ ಎಗ್ ಕಲೆಕ್ಷನ್ನು, ಅದು ಸಹ ಹೊಸದರಲ್ಲಿರ್ತದೆ. ಮತ್ತು ಫೀಡ್ ಪ್ರೊಡಕ್ಷನ್ ಫ್ಯಾಕ್ಟ್ರಿಯಿಂದ ಶೆಡ್ ಒಳಗಡೆಗೆ ಬರೋ ಥರ ಸೈಲೋಗಳು ಮಾಡ್ಕೋತಾರೆ. ಫೀಡ್ ಫ್ಯಾಕ್ಟ್ರಿಯಿಂದ ಒಂದೊಂದು ಶೆಡ್ಗೂ ಒಂದೊಂದು ಸೈಲೋ ಮಾಡಿಬಿಟ್ಟು ಅದಷ್ಟೇ ಬಂದು ಅಲ್ಲಿ ಡಂಪ್ ಆಗುತ್ತೆ ಸೈಲೋ, ಅಲ್ಲಿ ಸೈಲೋಯಿಂದ ಶೆಡ್ಗೆ ಹೋಗುತ್ತೆ. ಸೊ ಇದು ಸಹ ಒಂದು ಆಟೋಮೇಷನ್ ಮಾಡ್ಕೊಂಡಿರ್ತಾರೆ. ಇನ್ನು ಅದು ಇನ್ನೊಂದು ಹೊಸದೇನೆಂದರೆ 100 ವಾರದವರೆಗೂ ಇಟ್ಕೊಳ್ಳೋದು, ಅದು ಸಹ 100 ವಾರದವರೆಗೂ ಇಟ್ಕೋತಾರೆ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ